ಕುಮಾರ್. ಭದ್ರಾವತಿ ಉಕ್ಕು ಕಾರ್ಖಾನೆಯ ಪುನಶ್ಚೇತನ ಕಾರ್ಯ ಪ್ರಗತಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಸ್ತುತ 41 ಕಿಲೋಮೀಟರ್ ಕಾಮಗಾರಿ ಪೂರ್ಣ. ಧರ್ಮಸ್ಥಳ ಪ್ರಕರಣ, ಆರೋಪಿ ಚಿನ್ನಯ್ಯ ಮತ್ತೆ 4 ದಿನ ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:56. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಅಥವಾ ಎಸ್ಬಿಐ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ ಎಸ್ಬಿಐನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆ ಅಥವಾ ಎಸ್ಬಿಐ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಕೆಆರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಬಸವನಹಳ್ಳಿಯ ಬಿ ಬಸವರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನನಗೆ 73 ವರ್ಷ ಸರ್. ಈಗ ಏನು ವಿದ್ಯಾಭ್ಯಾಸ ಬಸವರಾಜು? ನಾನು ಸೆಕೆಂಡ್ ಇಯರ್ ಬಿ ಎ ಗಂಟೆ ಓದಿದೆ. ಅದಿನಿರೀಕ್ಷಿತ ಮದುವೆ ಮಾಡಿಬಿಟ್ರು ನನ್ನ. ಅಷ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಅಲ್ಲಿ ನೀಚಿಕೆ ಆಗಿ ಮದ್ದಿಂದು ವ್ಯವಸಾಯನೇ ನಂದು. 4 ಕ್ಲಾಸ್ ಓದ್ತಾದಾಗಲೇ ಗದ್ದೆ ಉಳೋದು ಹೊಲ ಉಳೋದು ಮಾಡ್ತಿದ್ದೆ. ಕಾಲೇಜು ಅದಕ್ಕೆ ಬರೀ ಆರಾಮದ ಮೇಲೆ ಪ್ರೀತಿ. ಲಚ್ಚರ್ ಯಾಕೆ ನಿಮ್ಗೆ ಓದೋದು, ಹೋಗ್ರಿ ಮುನೆಗೆ ಗದ್ದೆ ಉಳೋಗ್ರಿ ಅನ್ನೋರು. ನಮ್ಗೆ ಇದೇ ವೃತ್ತಿ ಸರ್, ನಮ್ಗೆ ಎದಕ್ಕೆ ಹೋಗೋದು, ನಾವು ಏನೂ ಓದ್ತೇವೆ ಅಷ್ಟೇ ಅಂತಾನೆ. ಆಗಲಿ ನಮ್ಮ ರೈತಪ್ಪ ಕುಟುಂಬ, ನಮ್ಮ ಮನೆ ಕುಟುಂಬ ಎಲ್ಲ ಪುಡ್ತೀವಿ ರೈತಪ್ಪ ಕುಟುಂಬವೇ. ಅದಕ್ಕೆ ಮದುವೆ ಮಾಡಿಬಿಟ್ರು ಬಸವರಾಜ್ ಅವ್ರಿಗೆ? ಸರ್, ನಮ್ಮ ತಂಬಿರಿದ್ರು ಚಿಕ್ಕವರು, ನಮ್ಮ ತಂದೆ ತೀರೋಗ್ಬಿಟ್ರು, ಜಮೀನೆಲ್ಲ ವಾರ ಕೊಟ್ಬಿಟ್ಟಿದ್ದು. ಹಾಗೆ ಸ್ವಲ್ಪ ಜಮೀನು ಜಾಸ್ತಿ ನಮಗೆ, ಗುತ್ತಿಗೆ ವಾರ ಕೊಡಿದ್ದು ಬಿಡ್ದು ನೋಡ್ಬಿಟ್ರು ಅವರು. ಹಾಗೆ ಮಾಡಿ ನೋಡಿರಲಿಲ್ಲ, ಲೆಕ್ಕ ನೋಡಿರಲಿಲ್ಲ, ಭತ್ತ ಬಡಿರಿಲ್ಲ ನೋಡಿರಲಿಲ್ಲ. ಆಗ ನಮ್ಮ ತಾಯಿ ನನಗೆ 18-19 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ನನಗೆ ವಯಸ್ಸು ಮನೆ ಕಡೆಯಿಂದ ಹೊರ ನೋಡಿರಲಿಲ್ಲ. ಅದೇ ಮಾಡಿಬಿಟ್ರು ಸರ್ ನನ್ನ. ಇನ್ನು ಮದುವೆ ಆದ್ಮೇಲೆ ನಾನೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನಿಮಗೆ ಓದಬೇಕು ಅಂತ ಆಸೆ ಇತ್ತ? ನನಗೆ ಓದಬೇಕು ಅನ್ನೋ ಆಸೆ ಇತ್ತು. ಏನಪ್ಪ ಅಂದರೆ ಓದಬೇಕು, ನನಗೆ ಆರಾಮದ ಬಿಡುತ್ತಿ. ಆಗಲೇ 71 ವರ್ಷದಿಂದ ಆಗಲೇ ದೊಡ್ಡದಾಗಿ ತೋಟ ಮಾಡಬೇಕು, ವ್ಯವಸಾಯ ಮಾಡಬೇಕು ಅಂದು ಆರಾಮದ ಮೇಲೆ ಪ್ರೀತಿ ನನಗೆ. ಅಂದರೆ ಈ ಪ್ರೀತಿ ಬೆಳೆದಿದ್ದು ತಂದೆಯಿಂದಲ ತಾಯಿಯಿಂದಲೋ? ಇಲ್ಲ, ನಮ್ಮ ರೈತಪ್ಪಿ ಕುಟುಂಬ ಸಹ, ನಮ್ಮ ತಂದೆ ಎಲ್ಲ ಆಗ ಹಿಂದಿನ ಕಾಲದಲ್ಲಿ ನಮ್ಮ ಕೆಲ ಮಾಡ್ತಿದ್ರು. ಸಾಧಾರಣ ಭತ್ತ ಗಿತ್ತಾರ ಆಗಿ ಹಿಂಗೆಲ್ಲ ಬೆಳೆ ಬಂದು ನೀರಾವರಿ ಇದ್ರೆ ಸಹ ಬೆಳೆ ಗೊತ್ತಿದ್ದು. ಇತ್ತೀಚೆಗೆ ನಾವು ಬಂದಮೇಲೆ ವೈಜ್ಞಾನಿಕ ಬೆಳೆ ಬೆಳ್ಕೊಂಡು ಈಗ ಉತ್ತಮವಾಗಿ ಬೆಳಗ್ತಾ ಇದ್ದೀವಿ ಅಷ್ಟೇ. ಅಂದರೆ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ನೀವು ಬಂದಮೇಲೆ ವ್ಯವಸಾಯಕ್ಕೆ? ನಾನು ಸಹ 71 ವರ್ಷದಿಂದಲೂ ಇದು ನನಗೆ ಸಂಪರ್ಕ ಜಾಸ್ತಿ ಇರೋದು ವಿಸಿಪುರಂ. ಅಲ್ಲಿ ವಿಸಿಪುರಂ ತಜ್ಜರುಗಳು ನನಗೆ ಭಾಳ ಪ್ರೀತಿಯಾಗಿ ಕಾಣ್ತಾರೆ. ಅಲ್ಲಿಗೆ ಎಷ್ಟೋ ಜನ ತಜ್ಜರು ನಮ್ಮ ಪ್ರಗತಿ ರೈತರುಗಳನ್ನು ಕರ್ಕೊಂಡು 8 ಬ್ಯಾಚ್ ಟ್ರೈನಿಂಗ್ ಕೊಡ್ತಿದ್ದೀನಿ. DATCಲಿ ನಾನು 30 ಜನ ಕರ್ಕೊಂಡೋಗಿದ್ದೀನಿ, ಟ್ರೈನಿಂಗ್ ಕೊಡ್ತೀನಿ. ಅವರು ಉತ್ತಮವಾದ ಕರ್ಕೊಂಡಿರೋರು, ಗ್ರಾಮ ಸೇವಕರು ಯಾರನ್ನು ಕರ್ಕೊಂಡೋಗ್ರು, ನನಗೆ ಒಪ್ಪಿಸ್ಬಿಡೋರು. ಅಲ್ಲಪ್ಪ, ನೀವೇನು ಸಾಧನೆ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೆ. ನಾನು ಅಲ್ಲಿಗೆ ಹೋದ್ಮೇಲೆ ಸಹ ಈ ವಸ್ತಿಲೆಯಿಂದ ತೋಟ ಮಾಡಿಕೊಡ್ತೀರಿ ಅಂದರೆ ಅಲ್ಲಿ ನೀಚಿಕೆ 3 ಎಕರೆ ತೋಟ ಮಾಡಿದ್ದೀನಿ. 3 ಎಕರೆ? 3 ಎಕರೆ ನೀರಾವರಿ ಜಮೀನು, 4.5 ಎಕರೆ ಜಮೀನು ನನಗೆ. ಅದು 3 ಎಕರೆ ತೋಟ ಮಾಡಿದೆ. ಅಲ್ಲಿ VC ಉಪರಂತ ಏನು ಹೇಳ್ಕೊಡ್ತಿದ್ರು, ಒಳ್ಳೊಳ್ಳೆ ತೋಟ ಕರ್ಕೊಂಡೋಗ್ರು. ಅದು ವೈಜ್ಞಾನಿಕ ಪದ್ಧತಿಯಲ್ಲೇ ಮಾಡ್ಕೋಬಿದ್ದೀನಿ ತೋಟದಲ್ಲಿ. ಅದು ಪ್ರತಿಯೊಂದು ಗಿಡ ನೆಟ್ಟಿದ್ದೆಲ್ಲ. ಏನು ಮಾಡಿದ್ದೀರಿ ತೋಟದಲ್ಲಿ? ಈಗ 700 ಅಡಿಕೆ ಗಿಡ ಅವೆ, ಈಗಂದ 2 ವರ್ಷದ ಫಲ ಕೊಡ್ತಾವೆ, 120 ತೆಂಗಿನ ಮರ ಅವೆ. ಆ ತೆಂಗಿನ ಮರದ ಸಾಲಿನ ಮಧ್ಯದಲ್ಲಿ ಎಲ್ಲೆಲ್ಲಿ ಅಂತರ್ಬೇಸಾಯವಾಗಿ ಒಂದು 60 ಬಟರ್ ಫುಟ್ ನೆಟ್ಟಿದ್ದೀನಿ. ಒಂದು 6 ಇದ್ರದ್ದು ಕಸುಮಾನ್ ಗಿಡ, 6 ಸಪೋಟ, ಒಂದು 6 ಈ ಕಿತ್ತಲೆ ಗಿಡ ಮೋಸಂಬಿ, ಒಂದು 50 ನಿಂಬೆ ಗಿಡ, 5 ಹಲಸಿನ ಗಿಡ, ಎಲ್ಲ ನಮ್ಮ ಫಾರಮ್ದು ತಗೊಂಡು ನೆಟ್ಟಿದ್ದೆ ನಾನು ಕಸಿಗಟ್ಟೆವನ್ನೆ. ಒಂದು 10 ಹಿಳ್ಳಿ ಗಿಡ, ಆಮೇಲೆ ಇದು ನೋಡಿ ಬೆಟ್ಟದಲ್ಲಿ ಇವೆಲ್ಲ ಸಾಧಾರಣ ಮನೆ ಮಟ್ಟಿಗೆ ಅಲ್ಲ ಆಗಾಗ ಅಲ್ಲಲ್ಲಿ ಅಲ್ಲೆಲ್ಲ ಬಾಳೆ ಹಾಕೋತೀನಿ ತೆಂಗಿನ ಸುತ್ತವ. ಆ ತೋಟ ಸುತ್ತ 20 ತ್ಯಾಗದ ಮರ ನೆಟ್ಟಿದ್ದೀನಿ. ಆ ತ್ಯಾಗಕ್ಕೆಲ್ಲ ಮೆಣಸು ಹಬ್ಬಿಸ್ಕೊಂಡಿದ್ದೀನಿ. ಆಮೇಲೆ ರಕ್ತ ಚಂದನ ಅದು ಸ್ವಲ್ಪ ಕಳ್ದು ಕದ್ದಿರ್ತಾರೆ ಕನ್ಯಾ ನಡ್ಬೇಡ ಅವೆಲ್ಲ ತೊಂದರೆ ಆಯ್ತಂತ ಹೇಳಿದ್ರು. ಆದರೆ ಏನೋ ಅದರಲ್ಲಿ ನಡ್ರಿ, ಒಂದು 15 ರಕ್ತ ಚಂದನ ಇಟ್ಟಿದ್ದೀರಿ ಸರ್, ಎಲ್ಲ ಒಂದು 2 ಕ್ವಿಂಟಲ್ ಬರ್ಬೋದು. ಅದು ಗಂಧಕ್ಕಿಂತ ಶ್ರೇಷ್ಠ ಸರಿ ಹೇಳಿದ್ರು. ನೋಡ್ರಿ ರಕ್ತ ಚಂದನ ನಡ್ರಿ, ಕಟ್ಕೊಂಡು ಹೋಗ್ತಾವೆ ಒಂದು 2 ಕಟ್ಕೊಂಡು ಹೋಗಲಿ ಬಿಡಿ, ದುಡ್ಡು ಬರೋ ಬೆಳೆಗಳು ಕಂಡ್ರಿ, ಸಮಗ್ರ ಕೃಷಿ ಮಾಡಿರಿ ಅಂತಕ್ಕಿಂತ ಪ್ರತಿಯೊಂದು ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಸರ್. ರಂಗನಾಥ್ ವೆಂಕಟೇಶ್ ಅಂತವ್ರೆ, ನಿಮ್ಮ ಜಮೀನು ಪೂರ್ತಿ ಖಾಲಿ ಇತ್ತ? ಇಲ್ಲ ಇಲ್ಲ, ಮತ್ತೇನಿತ್ತು? ಮೊದಲು ಭತ್ತ ಕಬ್ಬು ಜಾಸ್ತಿ ಬೆಳಿತಿದ್ ನಾವು. ಭತ್ತ ಕಬ್ಬು ನೀರಾವರಿ ಈಗ ಬೆಳೆಯುವುದಿಲ್ವೇ? ಈಗ 1 ಮಾತ್ರ ಭತ್ತ ಬಿಟ್ಕೊಂಡಿದ್ದೀನಿ, 3 ಪೂರ್ತಿ ತೋಟ ಹೈನುಗಾರಿಕೆ. ನನಗೆ ಅಷ್ಟಕ್ಕೆ ಹೈನುಗಾರಿಕೆ ಮಾಡ್ತಾರೆ ಸ್ವಲ್ಪ 4 ಹೆಚ್ಚು ಹೊಸ್ಕೊಳ್ಳೋವೆ. ಅದಕ್ಕೆ 25 ಕ್ವಿಂಟಲ್ ಮೇವಿನ ಬೆಳೆ ಹಾಕೊಂಡಿದ್ದೀನಿ. ಹುಲ್ಲಿಂಬೇರ್ ನಾವು ಹಿಂಗೆ ಚುಮ್ಮಕ್ಕೆ 4 ಹಸು ಸಕ್ತೀನಿ ಸರ್. ಆಮೇಲೆ ಇನ್ನು ಕುರಿಗಿರಿ ಅಚ್ಚಿ ಎಲ್ಲ ತೋಟಗಾರಿಕೆ, ಹಣ್ಣಿನ ಬೆಳೆ ಬೇಸಾಯ, ಹಣ್ಣಿನ ಗಿಡ, ಹಿಂಬಿ ಗಿಡ ಎರಡು ನೆಟ್ಕೊಂಡು ಮಾಡ್ತಾಯಿದ್ದೆ ಸರ್. ಈಗ ಹೈನುಗಾರಿಕೆ ಬಗ್ಗೆ ಹೇಳೋಣ. ಈಗ ಎಷ್ಟು 25 ಕ್ವಿಂಟಲ್ ಮೇವು ಬೆಳಿತೀರಾ? ಮೇವನ್ ಬೆಳೆ. ಏನೇನು ಮೇವು ಬೆಳಿತೀರಿ? ಎಲ್ಲ ಹುಲ್ಲಿಂಬೇರ್ ಹಾಕಿಲ್ಲ ಸರ್, ಅದು ಹಲ್ ಜೋಳ ಹಾಕೋತೀವಿ ಒಂದು 15 ಕ್ವಿಂಟೆಗೆ, ಅದು ಕಟಾವು ಮಾಡಿ ಕಟ್ಟೋಡು ಹಾಕ್ತಾ ಇರ್ತೀವಿ. ಅಲ್ಲಿ ಈಗ ನೇಪ ಹುಲ್ಲು ಬಂದು ನೇಪೇರ ಹುಲ್ಲುಗಳು ಬಂದ ನೋಡಿ ವಿಸು ತಗೊಂಡೋಯ್ತೀನಿ ನಾವು ಅಲ್ಲಿ ನೆಟ್ಕೊ, ಅದೊಂದು 15 ಕ್ವಿಂಟಲ್. ಅದು ಕೂದಂಗೆ ಕೂದ ಕಟಾವಾದಾಗ ತಿಂಗಳಿಗೆ 1 ಬತ್ತಾ ಇರ್ತದೆ ಸರ್ ಬೆಳೆ. ಅದು ಹಾಕೋತೀನಿ, ನೆಲ್ಲುಲ್ಲು ಹಾಕೋತೀವಿ. 4 ಹೆಚ್ಚಪ್ಪು ಅವೆ. 4 ಹೆಚ್ಚಪ್ಪು? ಹೆಚ್ಚಪ್ಪು 4 ಕರಿತಾವ? ಮಾತ್ರ 2 ಮಾಮೂಲಿ ಬತ್ತಾ ಇರ್ತವೆ, ಒಂದು ಕರ ಹಾಕ್ದಂಗೆ ಹಬ್ಬ ಆಗಿರ್ತವೆ, ಕರ ಹಾಕ್ತವೆ, 2 ಮಾತ್ರ ಕೊಡ್ತಲೇ ಇರ್ತವೆ. ಎಷ್ಟು ಲೀಟ್ರ್ ಹಾಲು ಬರುತ್ತೆ? 8-10 ಲೀಟ್ರ್ ಕೊಡ್ತಾವೆ. ಡೈರಿಗೆ ಎಷ್ಟು ಹಾಕ್ತೀರಿ? ಡೈರಿಗೆ ಮನೆಗೆ ಮಡಿಕೊಂಡು ಬೆಳಿಗ್ಗೆ ಒಂದು 15-20, ಒಟ್ಟು 15 ಸಾಯಂಕಾಲ ಒಂದು 15. ಹೌದು, ಒಂದೊಂದ್ಸರಿ 25 ಹಾಕ್ತೀವಿ ಒಂದೊಂದು ಟೈಮ್ಗೆ. ಸರಿ ಸರಿ. ಹಾಲು ಕರಿಯೋದು ಮಾಡೋದು ಎಲ್ಲ? ಹಾಲು ಕರಿಯೋದು ಅಡಿಗೆ ನಮ್ಮ ಸೊಸೆ ಮಕ್ಕಳು ಮಾಡ್ಕೋತೇವೆ. ನಾವು ಸ್ವಂತ ಪ್ರೈವೇಟ್ ಡೈರಿನೂ ಮಾಡ್ಕೊಂಡಿದ್ದೀವಿ. ಪ್ರೈವೇಟ್ ಡೈರಿ? ಪ್ರೈವೇಟ್ ಡೈರಿ. ನಮ್ಮ ಡೈರಿಗೆ ಒಂದು 200 ಬರ್ತದೆ, 4 ಕ್ಯಾನ್ ಬರ್ತವೆ. ನಿಮ್ಮ ಡೈರಿಗೇನೆ? ಡೈರಿಗೆ. ನೀವೆಲ್ಲಿ ತಗೊಂಡೋಗಿ ಹಾಕ್ತೀರಿ ಆ ಹಾಲನ್ನ? ನಾವು ಮೊದಲು ಪ್ರೈವೇಟ್ ಕಳಿಸ್ತಾ ಇದ್ದೋ, ಆ ಪ್ರೈವೇಟ್ ಸರಿಯಾಗಿ ದುಡ್ಡು ಕೊಡಲ್ಲ ಸರ್ ನಮಗೆ. ಈಗ ಏನು ಮಾಡ್ತೀವಿ, ಗೌರ್ಮೆಂಟ್ಗೆ ಹಾಕ್ಬಿಡ್ತೀವಿ. ನಮ್ಮ ಒಬ್ಬರದ ಹೆಸರು ರೈತರಿಗೆ ಹೆಚ್ಚಿಗೆ ಕುಡಿತು ದುಡ್ಡನ್ನು ವಾರಕ್ಕೂ. ಆ ಬೋನಸ್ ಬರ್ತದೆ ನೋಡಿ ನಮಗೆ, ಅದು ನಮ್ಮ ಹೆಸರು ಬರ್ತದೆ. ಅದು ಡೈಲಿ 200 ಲೀಟ್ರ್ ಹಾಕ್ತೀವಿ ಡೈರಿಗೆ ತೊಗೊಂಡೋಗಿ. ಅದನ್ನು ನಮ್ಮ ಸೊಸೆ ಗೋಸ್ಬಿಟ್ಟಿದ್ದೀವಿ. ಅವ್ರ ಜವಾಬ್ದಾರಿ ನಾನೇನು ಕೈ ಹಾಕೋಂಗಿಲ್ಲ, ಮಗನೇನು ಕೈ ಹಾಕೋಕ್ಕಿಲ್ಲ, ಎಲ್ಲ ನಮ್ಮ ಸೊಸೆ ಅವರ ಮಗ ಏನೋ ವ್ಯವಸ್ಥೆ ನೋಡ್ಕೊಳ್ಳೋದು ಅಷ್ಟೇ. ಅಂದರೆ ಬೇರೆಯವರು ನಿಮ್ಮ ಡೈರಿಗೆ ತಂದು ಹಾಲು ಹಾಕ್ತಾರೆ, ನೀವು ಅದನ್ನೆಲ್ಲ ತಗೊಂಬಂದು KMF ಡೈರಿಗೆ ಹಾಕ್ತಾರೆ. ಬಡವರು ಬಗ್ಗಿಡ್ತಾರೆ ಸಹ, ಈಗ 1/2 ಲೀಟ್ರು 1 ಲೀಟ್ರು. ಆಮೇಲೆ ಕೆಲ ಚೀಟಿ ಕಟ್ಟಿಬಿಡಿ, ವಾರಕ್ಕೊಂದು ಪೇಮೆಂಟ್ ದುಡ್ಡು ಆಗಬೇಕು, ಇಲ್ಲ 4 ಸಕ್ಕೊಂದ್ಸರಿ ದುಡ್ಡು ಕೇಳಾಕ್ಬರ್ತಾರೆ. ಆ ಕೇಳಿದಾಗ ಒಂದು ವಾರಕ್ಕೊಂದ್ಸರಿ ಕೊಡ್ಬಿಡ್ತೀವಿ. ಅವರು 20 ಮಾಡ್ತಾರೆ. ಆ ಬಡವ್ರ ಬಗ್ಗೆ ಹಾಕೋದೆಲ್ಲ 2 ಲೀಟ್ರು 3 ಲೀಟ್ರ್ ಹಾಕೋರು ಹಾಕಿ ಎಲ್ಲ ದೊಡ್ಡವರು ಹಾಕ್ತಾವ್ರೆ. ಈಗ ಒಂದು 200 ಲೀಟ್ರ್, 150, 200 ಲೀಟ್ರ್ ಕಳಿಸ್ತೀವಿ. ನೀವು ಅದನ್ನು ಡೈರೆಕ್ಟ್ ತೊಗೊಂಡೋಗಿ ಹಾಕ್ತೀವಿ? ಡೈರೆಕ್ಟ್ ನಾವು ತೊಗೊಂಡೋಗಿ ಹಾಕ್ತೀವಿ. ವ್ಯಾನ್ ಬರ್ತದೆ, ಅಲ್ಲಿ ಮನೆ ತೆಗ್ದು ಹಾಕ್ಬಿಡ್ತೀವಿ, ಅವರು ಡೈರಿಗೆ ಹಾಕ್ತಾರೆ. ಸೋಮನಳ್ಳಿ ಪಕ್ಕದಲ್ಲಿ 3 ಸೋಮನಳ್ಳಿ ಐತೆ, ಅಲ್ಲಿ ತೊಗೊಂಡೋಗ್ತೀವಿ. ಈಗ ನೀವು ಭಾಳ ಚಿಕ್ಕ ವಯಸ್ಸಿಂದಲೇ ವ್ಯವಸಾಯ ಮಾಡೋಕೆ ಶುರು ಮಾಡಿದ್ರು? ಓ, 4 ಕ್ಲಾಸ್ನಲ್ಲಿ ಶುರು ಮಾಡಿದ್ರೆ ಗದ್ದೆ ಒಳಗೆ ಸರ್. ನಾನು ಕಾಲೇಜ್ ಓದೋಗ್ಲೇ ಕಾಲೇಜಿಗೆ ತಪ್ಪಿಸ್ಕೊಬಿಡಿ. ಅಟ್ಲು ಗದ್ದೆ ಬತ್ತು, ಒಂದು 20 ಗದ್ದೆ ಅಟ್ಲು ಗದ್ದೆ ಕೆಲಸ ಮಾಡೋದೆ, ಭತ್ತದ ನಾಟ್ಯ ಕಬ್ಬು ಗದ್ದೆ ಉಳೋದೆಲ್ಲ. ಹಾಗೆ ಆಗಲಿ ಅಂದರೆ ಯಾರು ತೊಗೊಂಬಿಡ್ತು ಸರ್ ನನಗೆ. ಇನ್ನು ಮೊದಲು ಅದನ್ನು ಬುಟ್ಟೆ ಬಿಟ್ಟೆ ನಾನು ವ್ಯವಸಾಯ ನಿಂತ್ಕೊಂಡೆ. ಭತ್ತನ ಯಾವ ರೀತಿ ಬೆಳಿಬೇಕು ಅಂತೀರಿ? ಭತ್ತ ಅಂದರೆ ಸರ್, ಹಿಂದೆ ನಾವು ಹೋಟ್ಲೋಪಾತಿ ಮಾಡಿ ಮಾಮೂಲಿ ಬೆಳೀತಿರೋ ಎಕರೆಗೆ 15-20 ಕ್ವಿಂಟಾಲು. 15 ಕ್ವಿಂಟಲ್ ರತ್ತಿನ ಚೂಡಿ, ರಾಜಭೋಗ 1-2 ಇತ್ತು. ಈಗ ಇತ್ತೀಚೆ ತಳಿ ಬಂದು ನೋಡಿ, ಜಯ 5-8 ಫಸ್ಟ್ ಬತ್ತು, ಆನಂತರ MR 126 ಮಾದೇವಪ್ಪನ ಕಂಡು ಹಿಡಿದಿದ್ದು MR ಇವೆಲ್ಲ ಬಂದು ಈಗ ಹೆಚ್ಚಿಗೆ ಹೈಲ್ಡಿ ವೆಟ್ರೆಸ್ ತುಂಡು ಭತ್ತ ಹಾಕ್ತೀವಿ. ಈಗ 20-30 ಕ್ವಿಂಟಲು 35 ಕ್ವಿಂಟಲ್ ಅಂತ ಕಿಡ್ತೀವಿ ಇಳುವರು ಬತ್ತದೆ. ಅಲ್ಲ, ಬೇಸಾಯ ವೈಜ್ಞಾನಿಕ ಬೇಸಾಯ ಮಾಡ್ತೀನಿ ಅಂತಿರಲ್ಲ, ಹೆಂಗೆ ಮಾಡ್ತೀರಾ ಭತ್ತದ ಬೇಸಾಯ ಆರಂಭದಿಂದ ಹೇಳಿ. ವೈಜ್ಞಾನಿಕ ಬೇಸಾಯ ಸಹ ಎಲ್ಲಕ್ಕಿಂತ ಮೇಲೆ ಹಸಿರಲ್ಲಿ ಗೊಬ್ಬರ ಹಾಕಬೇಕು ಭತ್ತ ಹಾಕಿದ್ರೆ. ನಾವು ಹುಳ್ಳಿ ಸೊಪ್ಪು, ಹುಚ್ಚೆಳ್ಳು, ಹುಳಿ ಸೊಪ್ಪು, ಆಪ್ಷನ್ ಸೊಪ್ಪು ಮೊದಲು ಹಾಕ್ತೀವಿ ಗತ್ತಿಗೆ. ಅದು ಹೇಳ ಅದೇ ಮುಖ್ಯ ಮೇನು. ಆಮೇಲೆ 1 ವರ್ಷಕ್ಕೆ ಒಂದು ಸಾರಿ ಆದರೂ 10 ಗಾಡಿ ಮನೆ ಗೊಬ್ಬರ ಹಾಕ್ತೀವಿ. ಎಕರೆಗಿಂತ ಟೇರ್ಗಡಿಯಲ್ಲಿ 10 ಗಾಡಿ ಮನೆ ಗೊಬ್ಬರ. ಹಾಕೊಂಡು ನಾವು ಕೆಸರು ಪಾತಿ ಎಲ್ಲ ಹೋಟ್ಲು ಪಾತಿ ಬರ ಹೋಟ್ಲು ಪಾತಿ ಆ ಬರ ಹೋಟ್ಲು ಪಾತಿಯಿಂದ ಕ್ಲೀನಾಗಿ ಹಾಕೊಂಡು ಹೋಟ್ಲು ಮಾಡಿಕೊಂಡು 15 ದಿವಸಕ್ಕೆ ಮನೆಗೊಬ್ಬರ ಹಾಕಿರ್ತೀವಿ ನೋಡಿ ಎಲ್ಲ ಹಾಕ್ಬಿಟ್ಟಿರ್ತೇವೆ ಹೋಟ್ಲಿಗೆ ಉಳಿಸ್ಬಿಡ್ತೀವಿ ಒಂದು 10 ದಿವಸ ಕೊಳೆ ಹಾಕ್ತೀವಿ 20-22 ದಿವಸ ಪೈರು ನಾಟಿ ಮಾಡ್ತೀವಿ. ಇತ್ತೀಚೆಗೆ ಎಲ್ಲ ಹೈಬ್ರಿಡ್ ಬಂದು ಎಲ್ಲ ಉತ್ತಮ ತಳಿಗಳು ಬಂದು ಅವೆಲ್ಲ 20-25 ತಳಿಗೆ ಹಾಕಬೇಕು. ಅತಿ ಬಲ್ತು ಬಿಡ್ತು ಅಂದರೆ ಹೊಡೆತ ಕಮ್ಮಿ ಆಯ್ತೇವೆ. ಆಗ ಹಾಗೆ ಪಾತಿಗೆ ಒಂದು ಸರಿ ಔಷಧಿ ಹುಡ್ಕೋತೀವಿ, ರೋಗನಾಶಕ ಮತ್ತು ಕ್ರಿಮಿನಾಶಕ ಎರಡನ್ನೂ ಸೇರಿಸಿ. ಆಮೇಲೆ ಆಗೇನೇ ಬೆಂಕಿ ರೋಗ ಹಾವಳಿ ಕಾಣ್ತದೆ ಜಾಸ್ತಿ, ಬೆಂಕಿ ಹಾವಳಿಗೆ ಬಂದಾಗ ಬಾವಿಸ್ತೇನೋ ಅಥವಾ ತಕ್ಕನ ಆಗೊಂದು ಸರಿ ಸ್ಪ್ರೇ ಮಾಡ್ಕೋತೀವಿ. ಇತ್ತೀಚೆಗೆ ಈ ಗೊನ್ಮುರುಗ ರೋಗ ಅಂತ ಬರ್ತದೆ ಸರ್, ಕೊನೆ ಹೊಡೆ ಕಡಿಬೇಕು ಆಗ ಹಾಲು ದುಂಬಿತ ಆಗ ಒಣಗೊಡ್ತೇನೆ. ಅದಕ್ಕೆ ಈ ಸ್ವಲ್ಪ ತೆಗೆಲ್ಲ ಆಗಿ ಒಣ್ತೇವೆ. ಕೊನೆ ಕಡಿಯೋ ಸುದ್ದಿನಲ್ಲಿ ಗರ್ಭ ಕಡ್ತಾಗ ಈ ಸ್ವಲ್ಪ ಹಿರಿಯ ಕೊಡ್ತೀವಿ. ಆಗ ನಾಟಿ ಹಾಕ್ತಿ 25 ದಿವಸಕ್ಕೆ ಒಂದು 20 ಕೆಜಿ ಹಿರಿಯ ಕೊಡ್ತೀವಿ. ಆಮೇಲೆ ಗರ್ಭ ಕಟ್ಟ ಟೈಮ್ನಲ್ಲಿ ಒಂದು 15 ಕೆಜಿ ಕೊಡ್ತೀವಿ, ಅಲ್ಲಿ 35 ಕೆಜಿ ಹಿರಿಯ ಕೊಡ್ತೀವಿ. ಗರ್ಭ ಕಟ್ಟ ಆಗ ಟೈಮ್ನಲ್ಲಿ ಒಂದು ಸರಿ ಔಷಧಿ ಹೊಡಿತೀವಿ, ಬೆಂಕಿ ರೋಗ ತಡೆಗಟ್ಟ ಗೊನಮುರುಕ ರೋಗ ತಡೆಗಟ್ಟಕ್ಕೆ ಕುತ್ತಿಗೆ ರೋಗ ಅಂತಾರೆ ತಡೆಗಟ್ಟಿವಿ. ಮತ್ತು ನಾಟಿ ಹಾಕುವಾಗ ಸ್ವಲ್ಪ ನಾಟಿ ಕ್ಲೀನ್ ಹಾಕಿಸ್ಬೇಕು, ಹೈವುಡ್ ಬತ್ತ ಪೈರು ಒಡೆದೇ ಹಾಕಿಸ್ಬೇಕು. ಈಗ ನೀವು ಬೀಜ ತರ್ತೀರಲ್ಲ, ಎಲ್ಲಿಂದ ತರ್ತೀರಿ ಬೀಜನ, ಭತ್ತದ ಬೀಜನ? ನಾವು ಇಲ್ಲ ಇಲ್ಲ ಈ ವಿಸಿ ಪರಂಗೆ ಹೋಯ್ತೀವಿ, ಹೈಬ್ರಿಡ್ ಆದರೆ ವಿಸಿ ಪರಂಗೆ ಹೋಯ್ತೀವಿ. ಇಂಪೋರ್ಟ್ ತಳಿಗಳಾದರೆ ನಮ್ಮ ಲೋಕಲ್ ಪ್ಯಾಕೆಟ್ ಬಂದೋಡಿ ಈಗ 10 ಕೆಜಿ ಪ್ಯಾಕೆಟ್ 1 ಎಕರೆ ಸಾಕು ಅಂತಾರೆ. ಎಲ್ಲ ಅಕ್ಕಿ ಸಣ್ಣ ಅಂದೆ ಸಾಯಿ ಇನ್ನೊಂದು ಸಹ ಈಗ ಬಂದಲ್ಲ ಇಂಪೋರ್ಟ್ ತಳಿ ಸಣ್ಣ ಅಕ್ಕಿ ಬಿಟ್ಟು ಹಾಕಿ ಸಾರು ಊಟ ಮಾಡಿದ್ರು ತಿನ್ನು ಚೂರು ಇಲ್ಲ ಸರ್. ನಮ್ಮ ನಮ್ಮ 64 ಇವೆಲ್ಲ ಜಯ ಅವೆಲ್ಲ ಜ್ಯೋತಿ ಈ ಇದು ಎಂತರ ಸಿ ಅದು ಊಟಕ್ಕೆ ಸಣ್ಣ ಅಕ್ಕಿ ಊಟಕ್ಕೆ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಸಣ್ಣ ಅಕ್ಕಿ ಉಣ್ಬೇಕು ಅಂದ್ರೆ ನೀವು ನೋಡಿ ಚೆನ್ನಾಗಿ ಕಾಣ್ತದೆ. ಈಗ ನಮ್ಮ ಕಡೆ ನೋಡಿ ಅವಕ್ಕೆ ಬೇಡಿಕೆ ಜಾಸ್ತಿ, ಈಗ ನಮ್ಮಗ್ನ ಸಣ್ಣ ಅಕ್ಕಿ ಹಾಕು ಮತ್ತವಾದ ನಾನು 64 ಹಾಕೊಂತೀನಿ ಊಟಕ್ಕೆ. 64 ರುತಿ ಜಾಸ್ತಿ ನಮ್ಮ ಲೋಕಲ್ ನಮ್ಮ ತಳಿ ಅದು ರುತಿ ಇಲ್ಲ. ಇವ್ರು ಸಣ್ಣ ಅಕ್ಕಿ ನೋಡ್ತಾರೆ ಆಮೇಲೆ ಪಾಲಿಸ್ ಉಜ್ಜಿಸ್ಬಿಡ್ತಾರೆ ಸಾ. ಹಂಗೆ ಈಗಿನ ಊಟದ್ದು ಅಷ್ಟೇ ಬಿಡಿ, ಆಮೇಲೆ ತರಕಾರಿ ಬೆಳ್ಕೋತೀವಿ ನಾವು ನಮ್ಮ ಮನೆಗೆ. ಮತ್ತೆ ಸರ್ ಇನ್ನೊಂದು ಹೇಳ, ನಾನು 3 ಪರಿಸ್ಥಿತಿ ಕೊಟ್ಟರು ನನಗೆ. ಹೌದಾ? ಈಗ 6ನೇ ವರ್ಷದಲ್ಲಿ ಸಾಧಕರಿಗೆ ಸನ್ಮಾನ ಅಂತ ನಮ್ಮ ತಾಲೂಕಿನಲ್ಲಿ 5 ಜನಕ್ಕೆ ಸನ್ಮಾನ ಮಾಡಿದ್ರು. ಕೃಷಿ ಬಗ್ಗೆ ನನಗೆ ಸನ್ಮಾನ ಮಾಡಿದ್ರು, ನನಗೆ ಗೊತ್ತೇ ಇಲ್ಲ. ನಾನು ಕರೆದಲ್ಲಿ ಹೋಗ್ಬಾರ ಗ್ರಾಮಸಕ್ಕೆ ನೋಡ್ದೇ ಇಲ್ಲ ನಾನು. ಆಯ್ತು, ಇನ್ಯಾವ 2 ಸನ್ಮಾನ. ಆಮೇಲೆ ಅದಾದ 3ನೇ ವರ್ಷಕ್ಕೆ ಅದು ನನಗೇನು ವಿಶೇಷ ಅವನ್ನ ಕೊಟ್ಟಿರ್ತಾರೆ. ಕೊನೆ ಹೇಳಿದ್ದವರು ಅಷ್ಟೇ, ಇದು ನಮ್ಮ ಗಣರಾಜ್ಯೋತ್ಸವ ಗಣೇಶ ನಾರಾಯಣಗೌಡರು ಮಿನಿಸ್ಟರ್ ಆಗಿದ್ರು ಮಂಡ್ಯದಲ್ಲಿ, ಅವ್ರ ಪೇರೆಂಟ್ ಸನ್ಮಾನ ಮಾಡಿದ್ರು. ಆಗ ತಾಲೂಕು ಮಟ್ಟ ಸನ್ಮಾನ ಗಣರಾಜ್ಯ ಸನ್ಮಾನ ತಾವು ಮಾಡಿದ್ರು. ಇನ್ನೊಂದು ಸನ್ಮಾನ ಯಾವುದು? ಆಗ ರಾಜ್ಯೋತ್ಸವ ಸನ್ಮಾನ ತಾಲೂಕು ಮಟ್ಟದ್ದು. ಹೌದಾ? ಅವಾದ ಎಲ್ಲ ಆದ್ಮೇಲೆ ಈ ನಮ್ಮ ಸ್ತುತಿ ಮೇಡಮ್ ಕೃಷಿ ಇಲಾಖೆ ರೇ ಒಂದು ವಿದ್ಯೆ ಕಾಂಪಿಟೇಷನ್ ಐತೆ ತೋಟಗಾರಿಕೆದು, ಒಂದು ಸೈನ್ ಹಾಕಿ ಬನ್ನಿ ಅಂತ ಕರೆದ್ರು. ಏನು ಸರ್ ಅಂದ್ರೆ ಪ್ರಸಿದ್ಧಿ ಆಯ್ಕೆ ಮಾಡ್ತೀವಿ, ಅದು ನಿಮಗೂ ಸಿಕ್ಕರು ಸಿಕ್ಕ ಬಂದ್ರೆ ನಾ ಸಹ ನನಗೆ ಯಾವ ಪ್ರಸಿದ್ಧಿ ಬೇಡಿ, ನಾ ರೈತನಾಗ ಸುದ್ದಿ ಹೋಗಿ 15-3 ಎಕರೆ ತೋಟ ಒಬ್ಬನೇ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, ಈಗ 3 ಪ್ರಶಸ್ತಿ ಕೊಟ್ಟರಲ್ಲ, ಯಾಕೆ ಕೊಟ್ಟರು ನಿಮಗೆ? ನನಗೆ 2 ಪಿರಿಯಡ್ನ ಕೊಟ್ಟಿದ್ದು ಇವರು ನಾರಾಯಣಗೌಡರು. ಯಾತು ಕೊಟ್ಟರು ಅಂತ? ಅದೇ ಸಾಧನೆ ಮಾಡಿದ್ದು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು. ಅದು ನನಗೆ ಗೊತ್ತಿದೆ ಸರ್, ನೋಡ್ರಿ ನೀವು ದುಡಿತಾರೋ ಮತ್ತು ಸಾಧನೆ ಅನುದಾರರ ಕೈಲಿ ಪತ್ತೆಹಚ್ಕೋತೀವಿ, ಅದನ್ನು ನೋಡಿ ನಾವು ಗುರುತಿಸ್ಕೊಟ್ಟಿರೋದು ನಿಮಗೆ. ಆಗಲಿ ಬಸವರಾಜ್ ಅವರೇ, ಈಗ ಕೃಷಿ ಪ್ರಶಸ್ತಿಗಳು ನಿಮ್ಮ ಕೃಷಿ ಸಾಧನೆಗೆ ಬಂದಿದ್ದಾವೆ. ಆಮೇಲೆ ಬಿಸಿಪಿಯಿಂದ ಸಮಸ್ಯೆ ಶ್ರೇಷ್ಠ ಕೃಷಿ ರೈತ ಅಂತ ಪ್ರಶಸ್ತಿ ಕೊಟ್ಟು. ಈಗ ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೇ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಭತ್ತ ಬೆಳಿತಿರಲ್ಲ, ಎಷ್ಟು ಇಳುವರಿ ತಗೋತಾ ಇದ್ರಿ ಭತ್ತದಲ್ಲಿ? ಭತ್ತದಲ್ಲಿ ಹೈಬ್ರಿಡ್ ಭತ್ತ ಆದ್ರೆ 25-30 ಕ್ವಿಂಟಲ್ ಗ್ಯಾರಂಟಿ. ಲೋಕಲ್ ಆದ್ರೆ ಯಾವಾದ್ರೂ ಒಂದು 20-25 ಕ್ವಿಂಟಲ್. ಭತ್ತನೇ ಮಾರ್ತಿರೋ ಅಕ್ಕಿ ಮಾಡಿ ಮಾರ್ತಿರೋ? ನಾವೇನೇ ಹೆಚ್ಚಿಗೆ ಭತ್ತ ಬೆಳೆಗಳು ಒಂದ್ ಎಕರೆ ಬಿಟ್ಕೋತೀವಿ ಮನೆಗೋಸ್ಕರ ಮಾಡ್ಕೋತೀವಿ, ಹೆಚ್ಚಿಗೆ ಮಾರಕ್ ಹೋಗಿಲ್ಲ. ಅದೇನೋ ತರಕಾರಿ ಬೆಳ್ಕೋತೀನಿ ಅಂದ್ರಲ್ಲ, ಏನ್ ಬೆಳ್ಕೋತೀವಿ? ಈ ತೆಂಗಿನ ಮರ ನೋಡಿ, ತೆಂಗಿನ ತೋಟ ಮಾಡಿದ್ವಲ್ಲ, ಅದ್ರೊಳಗೆ ಎಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ, ಬಟ್ರ್ ಬುಟ್ಟು ಅಂದ್ವಿ. ಮಂತ್ರ ಬೇಸರ ಒಳಗಿರ್ತ ನೋಡಿ, ಕುಂಬಳ ಹಾಕ್ತಿ ಹೆಚ್ಚಿಗೆ ಸಿಹಿ ಕುಂಬಳ ಅಂದ್ರೆ ಆ ಕುಂಬಳಕಾಯಿ ಟೆಸ್ಟರೇ ಅಲ್ಲಿ ಹಸಿರೆಲೆ ಗೊಬ್ಬರ ಆಯ್ತು ನೋಡಿ, ಕುಂಬಳಕಾಯಿನ ಮುರಿದು ಬಿಡ್ತೀವಿ, ಮುರಿದು ಬೆಳಗ್ಗೆ ನೋಟ್ ಹೊಡಿಸ್ಬಿಡ್ಬೇಕದ, ನೋಟ್ ಹೊಡಿ ಹಿಂಗಟ್ಲೆ ನೀರು ಕಟ್ಬಿಡ್ತೀವಿ. ಹಸಿರು ಸೊಪ್ಪು ಕರಿಗಿರ್ ನೋಡಿ ಕಸು ನೀರು ಕರಗಬೇಕು. ಸರಿ, ನಾನು ಆಪ್ಷನ್ ಚೆಲ್ತಾ ಇದ್ದೆ ಸರ್ ಮೊದಲು, ಈ ವೆಂಕಟೇಶ್ ಅಂತ ತೋಟಗಾರಿಕೆ ವಿಶ್ವಪುರಮದಲ್ಲಿ ರೀ, ಆಪ್ಷನ್ ಚೆಲ್ಲೋದಕ್ಕಿಂತ ಕುಂಬಳ ಇಲ್ವೇನ್ರಿ, ಅದು ಹಸಿರೆದ ಗೊಬ್ಬರ ಈ ಥರ ಮಾಡಿ ನಿಮ್ಗೆ ಸ್ವಲ್ಪ ದುಡ್ಡು ಆಯ್ತದೆ, ಹಸಿರೆದ ಗೊಬ್ಬರ ಆಯ್ತದೆ, ತೆಂಗುನಿಗೂ ಚೆನ್ನಾಗಿತ್ತು ಅಂದ್ರೆ ಆಗ್ಲಿಂದ ಒಂದು 300 ಕುಂಬಳ ಹಾಕ್ತೀನಿ. ಇನ್ನು ಮಧ್ಯದಲ್ಲಿ ಬೀನಿಸು, ಟೊಮೊಟೊ, ಇದು ಸಣ್ಣ ಪುಟ್ಟ ಮನೆ ಖರ್ಚಿಗೆ ಎಲ್ಲ ಕಿನ್ನ ಸಹ ಇಂಬಿ ಗಿಡ ಅವೆಲ್ಲ ಅಂತರ ಬಿಸ ನೋಡಿ, ಇವೇನು ನಮ್ಗೆ ದುಡ್ಡು. ಈಗ ಬೇಜ ಸಂತಕಾಯಿತು, ಒಂದು 500 ಹಿಂಬೆಕಾಯಿ ಕುಣಿತೀನಿ, ತಗೊಂದು 1,000 ರೂಪಾಯಿ ದುಡ್ಡು ಆಯ್ತದೆ. ಈ ತರಕಾರಿ ನೋಡಿ ಒಂದ್ಸತಿ ಲಾಸ್ ಆಯ್ತದೆ, ಒಂದ್ಸತಿ ದುಡ್ಡು ಸಿಗ್ತದೆ. ನಮ್ಮದ್ರಲ್ಲಿ ಹೂವಿನ ಬೇಸನೂ ಮಾಡ್ತೀನಿ, ಶಾವಂತಿಗೆ ಹೂವು, ಶಾವಂತಿಗೆ ಹೂವು ಬೇಸರ ಮಾಡ್ತೀವಿ. ಅದೆಲ್ಲ ಬೆಳಿತೀರಿ? ಅದು ಗದ್ದೆಲ್ಲೇ, ಗದ್ದೆ ತೆಂಗಿನ ಮರವೇ, ತೆಂಗಿನ ಮರದ ಒಳಗೆ ಬರಲೇ ಬೆಳಿತೀವಿ. ತೆಂಗಿನ ಮರದಲ್ಲಿ ಹೂವು ಆಯ್ತದ? ಅಲ್ಲ, ತಳಭಾಗ ಭೂಮಿಲಿ ಸಹ ಸ್ವಲ್ಪ ನೆರಳು ಬೀಳ್ತದೆ, ನೆರಳು ಶಾವಂತಿಗೆ ಏನೂ ಹಾಕಿಲ್ಲ, ಏನಾಗಲ್ಲ. ಏನು ಗಿಡ ಸ್ವಲ್ಪ ಎತ್ತರ ಬೆಳೀತಾನೆ ಅಂತವು, ಬಿಸಿಲು ಬೆಳೀತಾವೆ ಚೆನ್ನಾಗಿರ್ತದೆ, ಏನು ತಪ್ಪು ಏನಾಕಿಲ್ಲ. ಪ್ರತಿ ವರ್ಷ ಶಾವಂತಿಗೆ ಬೆಳಿತೀರ? ಒಂದೊಂದು ವರ್ಷ ಬೆಳಿತೀವಿ, ಈ ವರ್ಷ ಬೆಳೆದಿಲ್ಲ. ಈ ವರ್ಷ ಎಲ್ಲ ಪೂರ್ತಿ ಈ ಹೆಬ್ಬಾಳ ಅವರಿಂದ ಕೊಟ್ಟರು, ನಿಮ್ಮ ಜಿ ಕೆ ವಿ ಕೇಳಿದ್ರು ಹೆಬ್ಬಾಳ ಅವರೇ ಅಂತ ಸತಾ ಬೆಳಿಬೋದ, ಚೆನ್ನಾಗಿರ್ತೀನಿ ಅಂದ್ರೆ. ಈಗ ಒಂದು 1/2 ಎಕರೆ ಹೆಬ್ಬಾಳ ಅವ್ರು ಹಾಕ್ಸಿದ್ದೀನಿ, ಇನ್ನು 1 ಎಕರೆ ಶುಂಠಿ ಹಾಕ್ಸಿದ್ದೀನಿ. ನಮ್ಮ ಪ್ರೀತಮ್ ಬೆಳೆ ಆಲಿ ಬಿಡ್ಲಿ, ಅದು ನಮ್ಮ 3 ಥರ ಬೆಳೆ ಇದ್ದೇ ಇರಬೇಕು ಸರ್, ತರಕಾರಿ ಅದು 4 ಥರ ಬೆಳೆ ಇರಬೇಕು. ಹೌದಾ? 6 ವರ್ಷ ಗಂಟೆ ಸಹ ನಮ್ಮ ತೋಟದಲ್ಲಿ ಆದಾಯ ಕಾಣಲಿಲ್ಲ. ಯಾಕೆ? ಬರೀ ಅಂತರ ಬೆಳೆ ಬೆಳ್ಕೊಳು, ಅದು ಏನು 40,000 30,000 ಬರೋದು, ಅಲ್ಲಿ ಖರ್ಚು ವೆಚ್ಚ ಮೇಲೆ ದುಡ್ಡೇನು ಕಾಣ್ತಿತ್ತಿಲ್ಲ. ಮೊದಲು ಕಬ್ಬು ಬೆಳೀತಿದ್ದು, ಕಬ್ಬು ನೆನೆಸ್ಬಿಟ್ಟು ತೋಟ ಮಾಡಿದ್ಮೇಲೆ ಸರ್, ಈಗ 3ನೇ ವರ್ಷದಿಂದ ಮುಗಿಸ್ಕೊ ಮೊದಲು ಒಂದು 50,000 ರೂಪಾಯಿ ಆದಾಯದಲ್ಲಿ ಇದ್ದು 8ನೇ ವರ್ಷದಲ್ಲಿ. ಈಗ 3ನೇ ವರ್ಷದ 3 ಲಕ್ಷಕ್ಕೆ ಬಂದು, ಈಗ ಹೋದ ವರ್ಷ 5 ಲಕ್ಷಕ್ಕೆ ಬಂದಿದ್ದೀವಿ. ಈ ವರ್ಷ ಅಡಕೆ ಪಸ್ಲು ತಂಗಿನ ಪಸ್ಲಲ್ಲಿ ನೀಸ್ಕೊಟ್ಟಿದ್ದೀವಿ, ಅಡಕೆ ಪಸ್ಲು 3.5 ಲಕ್ಷ ಕೇಳ್ತಾವ್ರು. ಈಗ 700 ಗಿಡವ ಗಿಡದ ಮೇಲೆ ಕೇಳ್ತಾರೆ, ಸ್ವಲ್ಪ ಲಾಭ ಇಟ್ಕೋತಾರ. ಅಲ್ಲಿಗೆ ತೆಂಗಿನ ಮರನ ಒಂದು ಮರಕ್ಕೆ 300 ರೂಪಾಯಿ ಅಂದಂಗೆ 120 ಮಂದಿ ಲೀಸ್ ಕೊಟ್ಬಿಡ್ತು, ವರ್ಷ ಗಂಟೆ ಕುಯ್ಕೊಳ್ಳೋದವ್ರು. 8 ವರ್ಷದ ಕೆಳಗಡೆ 40,000 ಇದ್ರಿ? 45,000. ಅಷ್ಟು ಇನ್ನೇನು ಭತ್ತ ಬಿಟ್ಟು ಇನ್ನೇನಿಲ್ಲ. 8 ವರ್ಷಕ್ಕೆ 5 ಲಕ್ಷಕ್ಕೆ ಬಂದ್ಬಿಟ್ಟಿದ್ರಿ. 8 ವರ್ಷದಿಂದ ಬಂದಲ್ಲ, ಈಗ 3 ವರ್ಷದಿಂದ ಈಚೆಗೆ 3 ವರ್ಷ, ಈಗ 5.5 ಲಕ್ಷಕ್ಕೆ ಬಂದಿದ್ದೀವಿ. ಅದಂಗೆ ಅಷ್ಟೊಂದು ಆದಾಯ ಅಡಿಕೆಯಲ್ಲಿ ಅಡಿಕೆಯಲ್ಲಿ ಸರ್ 3.5 ಲಕ್ಷ ಕೇಳಿ ತಿಳ್ಕೊಳ್ಳಿ. ಈಗ ತೆಂಗು ಮರ 1.5 ಲಕ್ಷ ಲೀಸ್ಗೆ ಹಾಕಿದ್ದೀವಿ. ಹೌದಾ? ವರ್ಷಕ್ಕೆ ಒಂದ್ಸರಿ ಕೊಟ್ಬಿಡ್ತಾರ ಅವರು. ಅಲ್ಲಿಗೆ 5 ಲಕ್ಷ. ಈ ಶುಂಠಿ ಬತ್ತು ನೋಡಿ, ಇನ್ನು ಶುಂಠಿ ಲೆಕ್ಕ ಆದಾಯ ಲೆಕ್ಕ ಹಾಕೊಳಕ್ಕಿಲ್ಲ. ಯಾಕೆ? ಜಾಸ್ತಿ ಬಂದ ಈ ಶುಂಠಿ ಅಕಸ್ಮಾತ್ ಆದ್ರೆ 1-2 ಲಕ್ಷ ರೂಪಾಯಿ ಸಿಗ್ತದೆ. ಆಮೇಲೆ ಇದು ಬಂದು ಲೀಸ್ ಮಾಡ್ಕೊಂಡು ಹೊಗೆ ಸೊಪ್ಪು ಬೆಳಿತೀನಿ 8 ವರ್ಷದಿಂದ. ಹೊಗೆ ಸೊಪ್ಪು ನಮ್ಮ ಬೇರೆ ಇಲ್ಲ, ನಂಟರು ಬೇರೆ ಎಲ್ಲ ತಳಲ್ಲ ಅಂತ ಅಲ್ಲಿಗೆ ತೊಗೊಂಡು ಬೇಯಿಸ್ತೀನಿ. ಮೂರ್ತಿ ಯಾಕೆ ಅಂತೀರ ಸಾರ್? ವಯಸ್ಸಾಯ್ತು, ನಮ್ಮ ಮಗ ಸ್ವಲ್ಪ ಅಷ್ಟರಲ್ಲಿ ಆರಾಮದಲ್ಲಿ, ಇಬ್ಬರು ಮೊಮ್ಮಕ್ಕಳು ಓದ್ತಾವ್ರೆ, ಇಬ್ಬರು ಪ್ರೈವೇಟ್ ಇಂಜಿನಿಯರ್ ಕಾಲೇಜ್ ಓದ್ತಾವ್ರೆ, ಬೊಪ್ಪನಂಪೇಟೆ ಈ ವರ್ಷ ಫೈನಲ್ ಇವ್ರಿಗೆ ಬಂದವನೇ, ಅದು ಪ್ರೈವೇಟೇ. ಇನ್ನು ಮೊಮ್ಮಗಳಿದ್ದು ಅವಳು 82% ತೆಗೆದಿದ್ಲು. ಅಲ್ಲ ಅಂದರೆ ಈಗ ಅವ್ರನ್ನೆಲ್ಲ ಓದ್ಸೋಕ್ಕೆ ವ್ಯವಸಾಯದಲ್ಲಿ ನೀವು ಸಂಪಾದನೆ ಮಾಡಬೇಕು. ಈಗ ಆಮೇಲೆ ಇವಳು ಕಾಲೇಜ್ ಸೇರಿಸು, ನನ್ನೂ ನಾನು 82% ತೆಗೆದು ಸೆಕೆಂಡ್ ಪಿ ಯು ಸಿಲಿ, ಆಗ ಓದವ ನೀನು ಸಾಕು, ನಮ್ಮ ಗದ್ದೆಗಳು ಸಾಕು ನಮ್ಗೆ ಇಷ್ಟೇ, ಇದ್ರೂ ಸುಖದೆ, ಆದ್ರೆ ಓದೋಬಿಟ್ಟು ಅವಳಲ್ಲಿ ಕಾಲೇಜ್ ಸೇರಿದ್ದೀನಿ ಬೆಂಗಳೂರಲ್ಲಿ. ಆಯ್ತು ಯಜಮಾನ್ರೆ, ಅವ್ರನ್ನೆಲ್ಲ ಓದ್ಸೋಕ್ಕೋಸ್ಕರ 6 ಲಕ್ಷ ಖರ್ಚು ಬರ್ತದೆ ಸರ್. ಅಂದ್ರೆ ಏನಪ್ಪ, ವ್ಯವಸಾಯ ಮಾಡ್ತೀನಿ, ಅಕಸ್ಮಿದ್ದ ನೆಂಟರಿಷ್ಟು ಸಾಲ ಮಾಡ್ಕೋತೀವಿ. ಈಗ ನೆಂಟಿರ್ತಾರೆ, ಈಗ ನೀವು ತೋಟ ಮಾಡಿದಿರಲ್ಲ, ಈಗ ವಿ ಸಿ ಫಾರಂಗೆ ಹೋದೆ, ಸಮಗ್ರ ಕೃಷಿ ಬಗ್ಗೆ ಹೇಳ್ಕೊಟ್ರು, ಅವ್ರು ಹೇಳ್ದಂಗೆ ನಾನು ತೋಟ ಮಾಡಿದೆ ಅಂದ್ರಲ್ಲ, ನೀವು ಬೇರೆ ತೋಟಗಳನ್ನ ಏನಾದ್ರು ಹೋಗಿ ನೋಡ್ಕೊಂಬಂದ್ರ? ನಾನು ಪ್ರತಿ ಸಲ ರೈತರನ್ನು ಕರ್ಕೊಂಡು ಹೋದಾಗ ರೈತರಿಗೆ ಪ್ರತಿಯೊಬ್ಬರ ಪ್ರಗತಿಯವರು ರೈತರು ತೋಟ ತೋರ್ತಿದ್ರು, ಡಿ ಐ ಟಿ ಸರ್ ಕರ್ಕೊಂಡು ಮಂಡ್ಯದವರು. ನಾನು ಜೊತೆ ಹೋಗಿವನ್ನೆಲ್ಲ ಪ್ರತಿದಿನ ಕರ್ಕೊಂಡು ನಾನು ಒಂದು 8 ತೋಟಗಳು ನೋಡಿದ್ದೀನಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಶಿವಣ್ಣವ್ರ ತೋಟ, ಮಾರ್ಗೋಡ್ನಹಳ್ಳಿ, ಪಾಲಹಳ್ಳಿಯರ ತೋಟ, ಕಾರ್ಯಹಳ್ಳಿ ನಾವು ಸೂರ್ಯಸ್ ತೋಟ, ಎಲ್ಲೇದು ಹೊಸ ಹೊಸ ತೋಟ ತೋರ್ಕೊಡ್ತಾ ಇರ್ತಾರೆ, ಅಲ್ಲಿಗೆಲ್ಲ ಹೋಗಿ ನೋಡ್ಕೊಬರುವಿನಿ. ಆ ನೋಡ್ಕೊಂಡು ಬಂದು ನಮ್ಮ ಹಳ್ಳಿ ಕಂಡವ್ರಿಗೆಲ್ಲ ಹೇಳ್ಕೊಡ್ತೀನಿ, ಈ ಜೀವಮೃತ ಮಾಡೋದು, ಸಾವಯವ ಕೃಷಿ ಬಗ್ಗೆ ಮಾಡೋದು. ನೆನೆಸ್ಕೆ ಸಾವಯವ ಕೃಷಿನೇ ಜಾಸ್ತಿ ಉಗ್ಗಿಸ್ತಾರೆ ತೋಟಕ್ಕೆ. ನೀವು ನಾನು ಅದಕ್ಕೆ ಮಸ್ಟ್ ಮೇನ್ ಕೊಡ್ತಾರೆ ನಾನು ಅದಕ್ಕೆ. ಈಗ ಹೌದು ಅಂದರೆ ಸಾವಯವಕ್ಕಿಂತ ಸಹ ಏಕ್ ತುಂಬ ಉಗ್ಗಕ್ಕೆ ಹಾಕಿಲ್ಲ ಸರ್. ಈಗ ಒಂದು 100 ಕೆಜಿ ಹಾಕ್ತಿದ್ವು ಅದ್ರ ಕೂಡ ಯಾವ ಬೆಳೆಗಾದ್ರು, ನೂರಕ್ಕೆ ಒಂದು ವರ್ಷ 75 ಕೆಜಿ ಬರಬೇಕು, ಇನ್ನು ಮುಂದೆ ವರ್ಷ 50 ಕೆಜಿ ಬರಬೇಕು, ಇನ್ನು ಆಚೆ ವರ್ಷ ಒಂದು 30 ಕೆಜಿ ಬರಬೇಕು. ಅಂಥದ್ದು ಇಳಿಸ್ ಭತ್ತ ಇಳಿಸ್ದಂಗೆ ಇಳಿಸ್ತಾ ಹಸಿರು ಎಲೆ ಗೊಬ್ಬರತ್ತು ಈ ದಾನಿನ ಗೊಬ್ಬರ ಮನೆ ಗೊಬ್ಬರ ಜಾಸ್ತಿ ಹಾಕಬೇಕು. ಇಷ್ಟು ಮಾಡಿಕೊಟ್ಟು 4-5 ವರ್ಷ ಆದಮೇಲೆ ಮೇಂಟೈನ್ ಆಗ್ಬಿಡ್ತದೆ, ಬರೀ ಹಿಂದಿನ ಪದ್ಧತಿಗೆ ಬಿಡ್ತದೆ. ಏಕ್ ತುಂಬ ಔಷಧಿ ಹೊಡೆಯಕ್ಕಿಲ್ಲ, ನಾನು ಸಿಂಬರ್ ಹಾಕಿಂಗಿಲ್ಲ, ಹಾಕಿ ಬೆಳೆ ಹಾಕಿಲ್ಲ. ಈಗ ಶುಂಠಿ ಹಾಕಿದ್ದೀನಿ ಸಾ, ಎಲ್ಲ ಇವತ್ತು ಅದನ್ನು ಪ್ರಯೋಗ ಮಾಡಿದ್ದೀನಿ. ಎಲ್ಲ ಶುಂಠಿ ಹಾಕ್ಬಿಟ್ಟು ನೆಲ ಲೋಸ್ತಾರೆ ಕೇರಳದ ಪ್ರೀತಿ ಮಾಡ್ತಾವ್ರೆ, ಆಮೇಲೆ ಕೊಬ್ಬನ ತರಗ ತಂದು ಹಿಡಿಕ್ತಾರೆ ನೆರಳಾಗಿರ್ಬೇಕು ಅಂತ. ಈ ಸತಿ ಏನೇ ಮಾಡೋದು, ನಾನು ಪೂರ್ತಿ ಶುಂಠಿ ಬೆಳೆ ಹಾಕ್ಸಿದ್ನಲ್ಲ, ಸ್ವಲ್ಪ ಮಣ್ಣನ್ನು ತೆಳುವಾಗಿ ಮೇಲೆ ಹಾಕ್ಸ್ಬಿಡಿ ಜಾಸ್ತಿಯ ಗೊಬ್ಬರ ಕಾಣಂಗೆ ಹಾಕ್ಬಿಟ್ಟು ಗೊಬ್ಬರ ಹಿಟ್ಟು ಬಿಸಿಲು ಅಂತ ಮಣ್ಣು ಹಾಕ್ಸ್ಬಿಟ್ಟು ಹೇಳಿದ್ರು ವೆಂಕಟೇಶ್ ತೋಟಗಾರಿಕೆರು. ನಾನು ನೋಡಿ ಬಿಡೋಣ ಆದಷ್ಟು ಅಲ್ಲಿ ಹೇಳ್ಬಿಟ್ಟು ಗುಣಿ ಹಾಕ್ಬಿಟ್ಟು ಮನೆ ಗೊಬ್ಬರ ಹಾಕ್ಸುತ್ತೆ. ಮನೆ ಗೊಬ್ಬರ ಮಣ್ಣನ್ನು ಕಂಗೆ ಬಳ್ದುಬಿಟ್ಟು ಸ್ವಲ್ಪ ದಟ್ಟಕ್ಕೆ ಹಾಕಿಸ್ಬಿಟ್ಟು ಮಣ್ಣು, ಯಾವ ಹೊತ್ತಿಗೂ ಹುಸಿಲೆ ಏನೂ ಇಲ್ಲ, ಒಂದು ರೋಗಿಲ್ಲ, ಫಸ್ಟ್ ಕ್ಲಾಸ್ ಬಂದು ಎಲ್ಲ ಬಂದು ನೋಡ್ತಾರೆ. ಓಹೋ, ನೀವು ಭತ್ತದಲ್ಲೂ ಕಬ್ಬಿನ ತರಗ ಏನು ಹಾಕಿಲ್ಲ, ಮಣ್ಣೇ ಹೊದಿಕೆ, ಸ್ವಲ್ಪ ಮಣ್ಣೇ ಜಾಸ್ತಿ ಆಗ್ತವೆ ಅಷ್ಟೇ. ಆಮೇಲೆ ಮಣ್ಣು ಆರಬಾರ್ದು, ಒಂದು 10 ದಿವಸ ಆರಬಾರ್ದು, ಆಗ ಅತಿ ಜಾಸ್ತಿ ಸೇತ ಆಗಬಾರ್ದು. ಸ್ಪ್ರಿಂಕ್ಲರ್ನ ಹಾಕ್ಸ್ತಾ ಇರ್ಬೇಕು, ನೀರು ಹಾಯ್ ನೀರು ಹಾಸ್ಬಾರ್ದು. ಮಣ್ಣು ಹಸಿಗೆದ್ಬಿಡ್ತು ಅಂದ್ರೆ ಸಹ ಅದೇನು ಮೊಳಕೆ ಬಂದ್ರೆ ಏನು ಹಾಕಿಲ್ಲ. ನಿಮ್ಮ ಜಮೀನಿ ನೀರಿನ ಆಶ್ರಯ ಹೇಗೆ? ನಮಗೆ ಪೂರ್ತಿ ನೀರಾವರಿ ಅಂದದ್ದು, ಕಾಲುವೆ ಕಾಲುವೆ ಕಾಲುವೆ ಇದ್ರೆ ಒಂದು ಕಾಲುವೆ ಇದು ಹೇಮಾವತಿ, ಇದ್ರದ್ದು ಮಂದಿಗೆರೆ ನಾಲ ನಾಲೆ. ನೀರು ಯಾವಾಗ್ಲೂ ಇರ್ತದ? ಯಾವಾಗ್ಲಿಲ್ಲ, ಹೊಸ ಬೇಸಿಗೆಯಲ್ಲಿ ಕಟ್ಟಿನೀರು ಕೊಡ್ತಾನೆ, ತಿಂಗಳು ಒಂದು 10 ದಿವಸ ಬಿಡ್ತಾನೆ. ಇನ್ ಜೂನ್ ತಿಂಗಳು ಬಿಟ್ಟವನೆ, ಇನ್ ಜನವರಿ 10 ಗಂಟೆ ಕಂಪ್ಲೀಟ್ ಇರ್ತಾನೆ ನೀರು. ಅಲ್ಲಿ ಬೋರ್ ಮಾಡಿಕೊಂಡಿದ್ದೀವಿ. ಬೋರ್ ಎಷ್ಟಿದೆ? ಬೋರ್ ಒಂದು ಬೋರು ಸಾಲಾಕಿಲ್ಲ, ಅದು ಮೇಂಟೈನ್ ತೋಟಕ್ಕೆ ಮೇಂಟೈನ್ ಆಯ್ತದೆ. This message is from UNESCO in collaboration with Akashvani. Cities and climate change. Cities are home to over half the world's population, and they emit 3/4 of global greenhouse gases. Densely populated urban areas with poor infrastructure are especially at risk from extreme weather, air pollution, and disease spread. Yet, cities also hold the key to climate solutions. Greener cities with better public transport, reduced car use, green spaces and urban agriculture can reduce emissions and improve quality of life. Building resilience through sustainable planning is no longer optional. It's necessary. Here's a cool fact. Around 55% of people on Earth now live in cities. And that number is growing fast. ಈಗ 3 ಎಕರೆ ತೋಟ ಅಲ್ವೇ? ಹಾ, 3 ಎಕರೆ. ಎಷ್ಟು ವರ್ಷ ಆಯ್ತು ಮಾಡಿ ನೀವು ತೋಟನ? 8 ವರ್ಷ ಆಯ್ತು ಸರ್. ಈಗ 8 ವರ್ಷ ಹೆಂಗೆ ಮಾಡಿದ್ರಿ ಒಂಚೂರು ಹೇಳ್ಬಿಡಿ ಆರಂಭದಿಂದ. ಅದು ಸಹ ನಾನು ಕೊನೆಯ ವಯಸ್ಸಿನಲ್ಲಿ ರಂಗನಾಥ್ ಅಂತ ಇದ್ರು ಅಲ್ಲ ಬಸವರಾಜು, ಬಿ ಎ ಓದಿದ್ದೀನಿ ಅಂತೀರಿ, ವಿಸುಪ್ರಿ 71 ದಿವ್ಸದಲ್ಲಿ ಬರ್ತೀನಿ ಅಂತೀರಿ, ಏನು ಮಾಡಿದ್ದೀರಿ ನೀವು ಒಂದು ತೋಟ ಮಾಡಿಬಿಡ್ಬಿಡ್ರಿ, ಏನು ಮಾಡಿಲ್ವಲ್ರಿ, ಇಬ್ಬರೇ ಅವ್ರಿಗೆ ಕರ್ಕೊಬತ್ತೀರಿ, ತೋಟ ಮಾಡಿರಿ ಮೊದಲು ವಯಸ್ಸಾದಮೇಲೆ. ಆಗ ಯಾವತ್ತು ನೋಡಿಸೋದು ಏನೋ ಮಾಡೋದು ತೋಟ ಅಂದ್ಬಿಟ್ಟು ನಾನೇ ತಳ್ಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಲ್ಲಿ? ಈ ತೆಂಗಿನ ತೋಟಗಳನ್ನು ನೋಡ್ತೀನಿ ನೋಡಿ, ಆರ್ಸಿಕೆರೆ ಆ ಕಡಿಕೆ ದೊಡ್ಡ ತೋಟ, ಚೆನ್ನಾಗಿ ಹೇಳ್ಕೊಡೋರು ನಮಗೆ ಯಾವ ರೀತಿ ಫಲ ಬಿಡ್ಬೇಕು, ಚೆನ್ನಾಗಿ ಫಲ ಬಿಡೋಂಥ ತೋಟ ನೋಡಿ. ನಮಗೂ ಹೇಳಿ ಮತ್ತೆ ಹೆಂಗೆ ಫಲ ತೋಟನ ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಕಾಯಿ ಹೆಂಗೆ ತಗೋಬೇಕು? ತೋಟ ಅಂದರೆ ಸಹ ನಾನು ಹೆಚ್ಚಿಗೆ ತಿಪ್ಪರು ತಳಿ ಮತ್ತು ಆರ್ಸಿಕೆರೆ ತಳಿಗೆ ಆಸೆ ಬಿಡ್ತೀನಿ. ತಿಪ್ಪರು ತಳಿ ಅಂದರೆ ಸಹ ಒಂದು ಗೊನೆಯಲ್ಲಿ 30-40 ಕಾಯಿ ಬಿಡ್ತದೆ. ಸೈಜ್ ಕಾಯಿ ಕಮ್ಮಿ, ಇಲ್ಲಾಂದ್ರೆ ಸಣ್ಣ ಸೈಜು, ಒಳಗೆ ಸಿಪ್ಪೆ ಸುಲಭ, ಕೊಬ್ಬರಿ ಮಂದ ಬರ್ತದೆ. ನಮ್ಮ ಆರ್ಸಿಕೆರೆ ತಳಿ ಅಂದರೆ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಅದೊಂದು ತಳಿ. ಓ, ಕಾಯಿ ಸ್ವಲ್ಪ ದಪ್ಪ ಇರ್ತವೆ, 20-25 ಕಾಯಿ ಕಟ್ತವೆ. ನಮ್ಮ ಲೋಕಲ್ ತಳಿ ಏನಿಲ್ಲ, ಎಷ್ಟು ಕಾತ ಇರ್ತವೆ ತಳ್ಳು ಎಡದ್ರೆ ಇಷ್ಟು ಕಾತ್ರ ಮದ 10-15. ಅದನ್ನು ಹೆಚ್ಕೊಂಡು ನಿರ್ಸ ಆರ್ಸಿಕೆರೆ ತಳಿ. ಎಲ್ಲಿಂದ ತಗೊಂಬಂದ್ರಿ? ನಮ್ಮ ಇಲ್ಲಿ ನಮ್ಮ ಬಸವರಾಜಪ್ಪ ಅಂತ ಇದ್ರು, ಆರ್ಸಿಕೆರೆ ತಿಪ್ಪುರಿಂದ ತಂದು ಭಾಳ ಹೆಸರುವಾಸಿಗೆ ತೋಟ ಬೆಳೆದ್ರೆ ಎಲ್ಲರು. ತಿಪ್ಪುರು ತಳಿ ಅಂತ ಆರ್ಸಿಕೆರೆ ತಳಿಯಿಂದೇ ತರಿಸಿದಾಗ ಆ ಫಲನು ಜೋರ ಬಿಡ್ತಾವು. ಹಾಗೆ ಮಾಡಿದ್ರು, ಅತಿ ವಯಸ್ಸಾದ್ರೆ ತರಬೇಡಿ, ಹಸಿ ಸುಸ್ಮರ ತರಬಾರ್ದು ಬಸವರಾಜು. 25 ವರ್ಷ ಮೇಲ್ಪಟ್ಟು ಮರಗಳಿಂದ ಕುಯಿಸ್ಬೇಕು, ಅವು ಉತ್ತಮ ಹೇಳಿರೋ ಕೊಡ್ತಾ. ಆಗ 30 ವರ್ಷ ನಾವು 35 ವರ್ಷ ಆಗಿತ್ತು. ಅವರು ತಳ ತಂದೆ ಸಹ ಒಂದು 200-300 ತಳ ತಂದೆ ತಂದು ತಂದು ಅಡಿಕೆ ಕೊಟ್ಟು ನಾನು ಮಾಡ್ಕೊಂಡಿರದೆ. ಈಗ ತರಕಾರಿ ನರ್ಸರಿ ನಾನೇ ಮಾಡ್ಕೋತೀನಿ. ಅಲ್ಲ, ತೆಂಗಿಂದ ಹೇಳಿ ಫಸ್ಟ್. ತೆಂಗಂದ ತಂದೆ ನಾವು ಹೋಟ್ಲು ಹಾಕೊಂಡು ಹೆಂಗೆ ಹಾಕೊಂಡ್ರಿ? ಹೋಟ್ಲೆ ಮಾಡಿದೆ ಎಲ್ಲಾನು, ಒಂದು 2 ಭೂಮಿಯನ್ನು ಕ್ಲೀನ್ ಮಾಡುವಾಗ ಆಗದು ಪಾತ್ರೆ ಮಾಡಿಬಿಟ್ಟು ತಂಗನ ತಳ್ಳನ್ನೆಲ್ಲ ಜೋಡಿಸಿದ ಲೈನ್ಗೆ 1-2 ಅಡಿಗೊಂದು ಮಗ್ಳು ಮನಗಿಸಿ ಎಲ್ಲ ಮನಗಿಸ್ತು. ಅದ್ರ ಮೇಲೆ ಮರಳು ಮತ್ತು ಕೆಬ್ಬೆಮಣ್ಣು ಮಿಕ್ಸ್ ಆಗಿರೋ ಮರಳು ಮಣ್ಣು ಇರ್ತದೆ, ಅದು ಗಂಧ ಕೆಬ್ಬೆಮಣ್ಣು ಮರಳು ಮಿಸವೆ ಹಾಕು. ಮನೆ ಗೊಬ್ಬರ ದನೆ ಗೊಬ್ಬರ ಅದನ್ನು ಹಾಕಿ ಮುಚ್ಚಿಸ್ಬಿಟ್ಟು ಮೇಲೆ ಮಣ್ಣು ಅಡ್ಸ್ಬಿಟ್ಟು ಆಗೋ ಹಾಗೆ ನೀರು ಹಸಿ ಹಾಕಿ ಕೊಟ್ಕೊಳು. ಹಸಿ ಹಾಕೊಟ್ಕೊಂಡ್ರೆ ಒಂದು 6 ತಿಂಗಳು ಬೇಕು ಮೊಳಕೆ ಬರ್ಬೇಕಾದ್ರೆ. ಆಮೇಲೆ ಬಿಡಿ ಸಡನ್ ಆಗಿ 6 ತಿಂಗಳು ಬಂದ್ಬಿಡ್ತದೆ. ಅದನ್ನೇನಾದ್ರು ಕಿತ್ ನೆಟ್ರ ಇಲ್ಲ ಇಲ್ಲ ಜಪ್ಪೆ ಗಿಡ ಮಾಡಕ್ ಹೋಗಿಲ್ಲ. ಆಗ 35 ಅಡಿ 35 ಅಡಿ ಬರ್ತವೆ ದೂರ ದೂರಕ್ಕೆ ಅಂತರ ಗುಂಡಿ ಹೊಡಿಸ್ತು. ಒಂದು ವರ್ಷದ ಸಸಿ ನೆಟ್ರ ಒಂದು ವರ್ಷ 4 ತಿಂಗಳು ಸಸಿ ಒಂದೂವರೆ ವರ್ಷದ ಸಸಿ ಅನ್ಕೊಳ್ಳಿ 33 ಅಡಿಗೆ ಹಾಕಿದ್ರಿ. 33 ಅಡಿಗೆ ಹಾಕಿದೀನಿ. ಆಯ್ತು ಹೆಂಗೆ ಹಾಕಿದ್ರಿ? 33 ಅಡಿಗೆ ಒಂದು ಹಾಕಿದೀನಿ. ಅದೇ ಹೆಂಗೆ ಅಂತ ಗುಂಡಿ ಅದ ಒಂದು 2 ಮಣ್ಣು ಮಿದುವಾಗದ ನಮ್ಮ ಗದ್ದೆ ಕಲ್ಚಿಟ್ಟಿಲ್ಲೇನಲ್ಲ ಒಂದು 2.5 ಅಡಿ ಗುಂಡಿ ತೆಗ್ದು ಕಾಳು ಕುಳಕಲ್ಲಿ ನಾನೇ ಗುಂಡಿ ಹೊಡೆದೆ ಸರ್. 100 ಗುಂಡಿ ದಿವಸ 10 ಗುಂಡಿ ಹೊಡೀನಿ. ಆಯ್ತು ಅಡಿಕೆ ಗಿಡ ನಾನೇ ಗುಂಡಿ ಹೊಡೆದು ನೆಟ್ಟಿರದೆ. ತೆಂಗು ನಟ್ಟಿ ಒಂದು 20 ಒಣಗಬೇಕು. ಒಣಗಾದ್ಮೇಲೆ ಹ್ಞೂ ಭೂಮಿ ಒಣಗಿಸ ಮೇಲು ಮಣ್ಣು ಗುಣಿಂದ ಒಣಗಬೇಕು ಬಿಸಿಲಲ್ಲಿ. ಒಣಗಾದ ನೋಡ್ತೀನಿ ಮೇಲು ಮಣ್ಣು ಇರ್ತದಲ್ಲ ಒಂದೊಂದು ಮಂಕ್ಳಿ ಕಾಂಪೋಸ್ಟ್ ಗೊಬ್ಬರ ಅದಕ್ಕೆ 1/2 ಕೆಜಿ ಬೇವಿನ ಹಿಂಡಿ ಒಂದು ಮೇಲು ಮಣ್ಣು ತಿರ್ತದೆ ಗುಣಿ ಮಟ್ಟ ಮುಕ್ಕಾಲು ಗುಣಿ ತುಂಬಂಗೆ ಒಂದು 4 ಒಂದು ಮಣ್ಣು ಮೇಲು ಮಣ್ಣು ಹಾಕ್ಬಿಡೋದು. ಮಿಕ್ಸ್ ಮಾಡ್ಬಿಟ್ಟು ಒಂದು 5-6 ದಿವಸ ಬಿಡೋದು. ಬಿಟ್ಟಾದಮೇಲೆ ಆ ಗಿಡ ಸ್ವಲ್ಪ ಎತ್ತರ ಹೋಗುತ್ತೆ ದೊಡ್ಡ ನೆಟ್ಟಿ ತೆಂಗಿನ ನೆಟ್ಕೊಂಬರೋದು. ಬೇವಿನ ಹಿಂಡಿ ಒಂದು 10 ಕೆಜಿ ಮನೆ ಗೊಬ್ಬರ ಇನ್ನು ಮೇಲು ಮಣ್ಣು ಗೊಬ್ಬರದ ಮಣ್ಣು ಹಾಕಿ ಮುಚ್ಚಿ ಗುಂಡಿ ಮುಚ್ಚಿ ಅನತ್ ನಟ್ಟಿದ್ದಾವ. ನೆಟ್ಟು 6 ವರ್ಷಕ್ಕೆ ಹೊಂಬಳ ಕಡ್ದು ಈಗ 8ನೇ ವರ್ಷ. ಈಗ ಒಂದು ವರ್ಷ ಅಷ್ಟು ಬಿಡ್ತಿತ್ತಲ್ಲ 10 ಕಾಯಿ 20 ಕಾಯಿ ಬಿಡ್ತವೆ. ಈ ವರ್ಷ ಸ್ವಲ್ಪ ಕಾಯಿ ಕಡ್ತಾವೆ. ಈಗ ಒಂದು ತೆಂಗಿನ ತೋಟಕ್ಕೇನು ಬೇರೆ ಗೊಬ್ಬರ ಹಾಕಲ್ವ ನೀವು? ಇದು ಮನೆ ಗೊಬ್ಬರ ಸೇಮ್ರ ಹಾಕ್ತೀವಿ. ಸೇಮ್ರನ್ನ ಹೆಚ್ಚಿಗೆ ಜಾಸ್ತಿ ಉಪಯೋಗಿಸೋಕ್ಕಿಲ್ಲ. ಕುರಿಯ ಮುಂದೆ ತಡಿಸ್ತೀನಿ. ಕುರಿಯ ಮುಂದೆ ನೀವು ಹೇಳ್ತಾ ಕುಂಬಳ ಹಾಕ್ಸೋದು ಆಮೇಲೆ ಹಕ್ಷಣ ಹಾಕ್ಸೋ ಹಸಿರಿದ ಗೊಬ್ಬರ ಹಸಿರಿದ ಗೊಬ್ಬರ ನಮ್ಮ ಮನೆ ಗೊಬ್ಬರ ಜಾಸ್ತಿ ಆದಾಗ ಒಂದು 1 ಎಕರೆಗೆ 1 15 ಗಡಿ ಹಾಕಿಸ್ತೀನಿ. ಕುರಿ ಮುಂದೆ ಪ್ರತಿ ವರ್ಷ ಕಟ್ಟಿಸ್ತೀರಾ? ಅವನ ಅಡಿಕೆ ತೋಟ ತೊಡಿಸ್ತಾ ಇದ್ದೀನಿ. ಈಗ ಬತ್ತವಲ್ಲ ಕುರಿಗಳು ಆಗ ತರಿಸ ಒಳ್ಳೆ ಸರ್ ಕಬ್ಸ್ ಕಮ್ಮಿ ಕುರಿಗಂಜ ಅಡಿಕೆ ಚೆನ್ನಾಗ್ತಾಯಿಂದ. ಈಗ ತೆಂಗನ್ನ ಒಳಗಡೆ ಅಡಿಕೆ ಹಾಕಿಲ್ಲ ನೀವು? ನೋಡಿ ಅಡಿಕೆ ಗಿಡ ಹಾಕಿದ್ರೆ ತೆಂಗಿನ ಒಳಗಡೆ ಹಾಕ್ಬಾರ್ದಂತೆ. ಬಿಸಿಲಿಗೋಸ್ಕರ ಪೈಪ್ ನೋಡ್ಸ್ಕೊಂಡು ಬೆಳಕು ಹೊಂಟೋಯ್ತೇವೆ. ಅದು ಆ ತೆಂಗು ಸುತ್ತ ತೆಂಗಿನ ಗಿಡ ಹಾಕ್ಸಿದ್ದೀನಿ ಅಡಿಕೆ ಒಳಗೆ ಹಾಕಕ್ಕಿಲ್ಲ. ಅಂದರೆ ಸುತ್ತ ತೆಂಗದೆ ಮಧ್ಯದಲ್ಲಿ ಅಡಿಕೆ ಮಧ್ಯದಲ್ಲಿ ಪೂರ್ತಿ ಅಡಿಕೆ ಅಡಿಕೆ ಅಡಿಕೆ ಗೋಟಿನ ಬಗ್ಗೆ ಹೇಳಿ. ಎಲ್ಲಿಂದ ತಂದ್ರಿ ಗೋಟ? ಅಡಿಕೆ ಗೋಟು ಅಂದರೆ ನಮ್ಮ ತಳಲು ಅಂತದೇ. ಎಲ್ಲಿ ತಳಲು ಅಂತ? ಹೊಳೆನರಸು ತಲಕು. ಅಲ್ಲಿ ತೋಟ ಅಂದರೆ ಅಲ್ಲಿ ಕಡಿಕೆ ಚೆನ್ನಾಗಿ ಬಿಡ್ತ ಗೋಟು ಗುಂಡುವಾಗಿ ಚೆನ್ನಾಗಿ ಪಲಕಿಸ್ತಾವೆ ಅಲ್ಲಿ ಹೆಸರು ಹೊಸಕೆ ಅಲ್ಲಿ ಗೋಟ್ಗೆ ಅಲ್ಲಿ ನೆಂಟ್ರಿಗೆ ಹೋಗಿ ಅಲ್ಲಿ ಒಳ್ಳೆ ಗೂಡು ತಂದಿದ್ದೆ 1,000. ಆ ಗೋಟ್ನ ನಾನೇ ಹಾಗೆ ಹೋಗ್ಕೊಂಡಿದ್ದು ಒಟ್ಲೊಪ್ಪತ್ತೆ ಮಾಡ್ಕೊಂಡಿದ್ದು ಎಲ್ಲ ದಟ್ಟ ಹೂದು ಮಣ್ಣು ಕೊಚ್ಚಲ್ಲ ಹಾಕ್ತು. 3 ತಿಂಗಳಿಗೆ ಇಷ್ಟು ಮೊಳಕೆ ಹಾಕಿದ್ರ ಅಥವಾ ಇಲ್ಲ ಮೊಳಕೆ ಕಟ್ತೋ ಇಷ್ಟು ಬಂದು ಆಗ ಪ್ಯಾಕೆಟ್ ತರಿಸ್ತು ಪೂರ್ತಿ ಪ್ಯಾಕೆಟ್ ನಾವೇ ಮಾಡಿಕೊಂಡು ನೀವೇ ಮಾಡಿದ್ರಿ. ಕೆಬ್ಬೆ ಮಣ್ಣು ಮನೆ ಗೊಬ್ಬರ ಬೇವು ನೀಡಿ ಬೆರೆಸ್ಬಿಟ್ಟು ಮಿಕ್ಸ್ ಮಾಡಿ ಪ್ಯಾಕೆಟ್ಗಳು ತುಂಬಿ 5 ಸಸಿ ಮೊಳಕೆ ಬಂದು ನಟ್ಕೊಂಡು ಪ್ಯಾಕೆಟ್ನ ಒಂದು ವರ್ಷ ಇತ್ತು ವರ್ಷ ಗಿಡ ಅಲ್ಲ 1.5 ಅಡಿ ಬಂದು ಅವನ್ನೆಲ್ಲ 9 ಅಡಿ ಅಂತರ ಕೊಟ್ಟಿದ್ದೀನಿ. 9 ಅಡಿ ಯಾಕೆ? ಈಗ ಟ್ಯಾಕ್ ಉಳ್ಬೇಕಾ ಸ? ನಮ್ಮ ತೋಟಕರಿದ್ರಿ ಹಿಂದ್ಲಂಗೆ ಹತ್ರ ನೆನ್ಬಿಡಿ ದೂರದಕ್ಕಷ್ಟು ಸಹಸಕ್ಕೆ ಅನುಕೂಲ ಆಯ್ತದೆ ಆಳುಕಳೆ ಕರೆಸ್ಕೊಂಬ ಆಯ್ತದೆ ಮತ್ತು ಫಲನೂ ತುಂಬ ಕೊಡ್ತಕೊಂಡ್ರಿ ಅಂತ ಹೇಳಿದ್ರು. 9 ಅಡಿ ಹಿಂಗೆ ಟ್ಯಾಕ್ಟ್ರ್ ಹೋಗ್ಬೋದು ಹಿಂಗೆ ಟ್ಯಾಕ್ಟ್ರ್ ಹೋಗ್ಬೇಕು ಆ ರೀತಿ ನಡೆಸು. 9 ಅಡಿಗೆ 9 ಅಡಿಗೆ ಒಂದು 600-700 ಗಿಡ 1 ಕಾಲು ಎಕರೆಗೆ ಇನ್ನು 1 ಎಕರೆ ಪೂರ್ತಿ ತೆಂಗಿನ ಗಿಡ. ಆ ತೆಂಗಿನ 2 ಸಾಲ 30 ಅಡಿ ಸಾಲ ನೋಡಿ ಈಗ ಈ ಗಿಡದ 30 ಅಡಿ ಮತ್ತು 15 ಅಡಿ ಇರ್ತ 15 ಅಡಿಯಿಂದ ಮಧ್ಯೆ ಬಿಸಿಲು ಬಿಡ್ತದೆ ನೋಡಿ 12 ಗಂಟೆ ಆಮೇಲೆ ಆ ಲೈನಲ್ಲಿ 20 ಅಡಿಗೊಂದು 20 ಅಡಿದು ಗುಂಡಿ ಹೊಡಿಸ್ತೆ. ಗುಂಡಿ ಹೊಡಿಸ್ತೇವೆ ವಾಣಿಜ್ಯ ಬೆಳೆ ನಮ್ಮ ಮಾರ್ಕೆಟ್ಗೆ ಇಲ್ಲ ಉಂಟು 50 ಬಟ್ಟು ನೆಟ್ಟಿದ್ದೀನಿ. ಅವಕ್ಕೆ ಬೆಣ್ಣೆ ಹಣ್ಣು ಎಷ್ಟು ದಿವಸ ಆಯಿತು ನೆಟ್ಟು? ಅದು 3 ವರ್ಷ 4 ವರ್ಷ ಬತ್ತಾದೀಗ ಇನ್ನೂ ಹಣ್ಣು ಬಿಡ್ತಾ ಇಲ್ವೇ? ಆ ಕಸಿ ಗಿಡ ಬಿಡುವಂತೆ ನಾನು ಬೀಜ ಗಿಡ ತಂದೆ. ಓ ಅವ್ರು ಹೇಳಿದ್ರು ಬೀಜ ಗಿಡ ತಗೊಂಡು ಒಳ್ಳೇದು ಅಂತಂದ್ರು. ಈಗ ಅವ್ರು 4 ವರ್ಷ ಈ ವರ್ಷ 8 ಮರ ಬಿಟ್ಟಿದ್ದು ಬಿಟ್ಟಿದ್ದಾವೆ ಈ ಶುರು ಈ ವರ್ಷ ಮುಂದ್ರ ಸಿಗ್ತವೆ ಸಿಗ್ತವೆ. ಅದನ್ನ ಎಲ್ಲಿ ಮಾರಿದ್ರಿ ಈ ಸರಿ ಬಿಟ್ಟಿದ್ದ? ಈ ಸರಿ ಬಿಟ್ಟಾಗ ಅಲ್ಲೆಲ್ಲ ಸರ್ ಕೇರ್ ನಗರ ತಿಂದ್ರು ನಾವು ತಿಂದು ನೆಂಟಿಡಿಯನ್ನು 1 ಕೆಜಿ ಮಾರ್ಕೊಂಡು ಅಷ್ಟೇ ರೇಟ್ ಚೆನ್ನಾಗಿ ಸಿಗ್ತದೆ ಸರ್. 80 ರೂಪಾಯಿ ತಗೊಂಡ್ರು ಬೆಂಗಳೂರು 120-130 ಅಂತ ಅಲ್ಲಿ. ಆಯ್ತು ಈಗ ಬಟರ್ ಫ್ರೂಟ್ ಹಾಕಿದಿರಿ? ಹಾಕಿದ್ದೀನಿ. ಆಮೇಲೆ ಇನ್ನೇನೇ ಜಾಯಿಕಾಯಿ ಹಾಕಿದ್ದೀನಿ 10 ಜಾಯಿಕಾಯಿ. ಅದೆಲ್ಲಿಂದ ತಗೊಂಬಂದ್ರಿ? ಯಾವುದು ನಿಮ್ಮ ಯಾವ್ರ ಗಿಡ ನರ್ಸರಿ ಒಳ್ಳೆ ಗಿಡ ಕೊಡ್ತೀವಿ ಹೆಸರು ಹಾಸ್ಕೊಂತ ಅವರು ಅವ್ರ ತೋಟಕಾರಿಕೆ ಹೇಳಿದ್ರು ನಮ್ಮ ಮೈಸೂರು ಅಲ್ಲಿ ತಗೊಳ್ಳಿ ಜಲ ಗಿಡ ಕೊಡ್ತಂತ ನನ್ನ ತಂದ್ರೆ ಅಲ್ಲೇ. ಈಗ ಅದನ್ನೆಲ್ಲ ಹಾಕಿದಿರಿ ಜಾಯಿಕಾಯ? ಆ 2ಕ್ಕೆ ತೆಂಗಿನ ತೋಟದಲ್ಲ ಅಲ್ಲೇ ಹಾಕಿದ್ದೀನಿ. ಅಲ್ಲಿ ಹಳಸಿನ ಗಿಡ ಕೇಸರಿ ಹಳಸು ಅಂತ ಒಂದು 2 ತರ ಗಿಡ ಕೊಟ್ಟಿದ್ರು ಅದನ್ನೂ ಹಾಕಿದ್ದೀನಿ ಅಲ್ಲೇ. ತೆಂಗಿನ ಸಾಲದ ಮಧ್ಯದಲ್ಲಿ ಅಂತರ ಬೆಳೆ ಜಾಯಿಕಾಯಿ ಹಾಕಿದ್ರಿ? ಆ ಜಾಯಿಕಾಯಿ ಅಂದರೆ ಅದು ಒಂದು ಉತ್ತಮ ಜಾಯಿಕಾಯಿ ಪತ್ರೆ ಎಲ್ಲ ಮಾಡ್ತಾರೆ ಸ್ಥಳೀಯ ಮಾಡಿದ್ರೆ ಒಳ್ಳೆ ದುಡ್ಡು ಆಯ್ತದೆ ಅಂತ ಗ್ರೇಡ್ ನೀವೇ ಹೇಳ್ತಿದ್ರಲ್ಲ ಸರ್ ನಿಮ್ಗೆ ಕೇಳ್ತಾ ಪಟಾ ಕೇಳ್ತಾ ಖುಷಿ ನಮಗೆ ರೇಟ್ ಹೇಳಿ ನೋಡಿದ್ರೆ ಅದು ನೋಡಿ ಕಲ್ತ್ಕೊಂಡು. ಆಮೇಲೆ ಈ ತೋಟ ಮನೆ ಖರ್ಚಿಗೆ ಇರಬೇಕು ಅಂದ್ಬಿಟ್ಟು 20 ತಿಂಗಳ ಗಿಡ ಸಹ ತಿಂಗಳಿಗಿಲ್ಲ ಅಂದರೆ ಸಹ ಒಂದು 500-1,000 ಹಿಂಬೇಕಾಗಿ ಸಿಗ್ತದೆ. ಮನೆ ಖರ್ಚು ದುಡ್ಡು ಇದ್ದಿರ್ತವೆ. ನಿಂಬೆ ಗಿಡ ಎಲ್ಲ ಹಾಕಿದ್ರೆ ಅಂತರು ಬೆಳಿಗ್ಗೆ ತಂಗ ಈಗ ತಂಗಮರ ನೋಡಿ ಒಂದನೆ ಎಲ್ಲ ಕೆಲ ಖಾಲಿ ಜಾಗಿರ್ತದೆ, ಅಲ್ಲಲ್ಲೆಲ್ಲ ಒಂದು ಹಿಂಬೆ ಗಿಡ ಹಾಕೋ ಬಂದಿದ್ದೀನಿ. ಯಾವುದು ನಿಂಬೆ? ಯಾವುದು ನಿಂಬೆ ಕಸಿ ಕಟ್ಟಿರೋದು ಕೊಡಗು ನಿಂಬೆ ಅಲ್ಲ, ಇದು ನಮ್ಮ ಜ್ಯೂಸ್ ಚೆನ್ನಾಗಿರ್ತದೆ, ರಸ ಜಾಸ್ತಿ ಇರ್ತದೆ, ಕೊಡಗು ನಿಂಬೆ ಬರ್ತದೆ. ಅದು ಎಲ್ಲಿಂದ ತಗೊಂಬಂದ್ರೆ? ಅದೇ ನಿಮ್ಮ ಯಾವ ಚಾಮುಂಡೇಶ್ವರ ಸರ್ ಬಿಳ್ಕಿರೋದು ಮುಂದ್ಕಾಯ್ತು ನೋಡ್ರಿ, ಸುರೇಶ್ ಅಂತ ಅವ್ರೆ, ಚೆನ್ನಾಗಿ ಫಲ ಕೊಡ್ತಾವೆ. ಅಲ್ಲಿ ಗಜ ನಿಂಬೆ ಅಂತ ಬರ್ತದೆ, ಅದನ್ನು ಒಂದೆರಡು ಐದು ಗಿಡ ಹಾಕಿದ್ದೀನಿ. ಅದು ಉಪ್ಪಿನಕಾಯಿಗೆ ಸಿರ್ಕಾರ ಜ್ಯೂಸ್ ಕಲ್ಲ, ಅದು ಇಷ್ಟ ಕಾದ ಬರ್ತವೆ. ಆಮೇಲೆ ಕಿರ್ನಲ್ಲಿ ಹಾಕಿದ್ದೀನಿ, ಆಮೇಲೆ ಇದು ಬೆಟ್ಟನಲ್ಲಿ ಅವೊಂದು ಮೂರು ಗಿಡ ಹಾಕೊಂಡಿದ್ದೀನಿ. ಅಲ್ಲ ಈಗ ನಿಂಬೆ ನೀವು ಹಾಕಿದಿರಲ್ಲ, ತಿಂಗಳಿಗೆ ಎಷ್ಟು ಕಾಯಿ ಕೊಡುತ್ತೆ ಅಂದರೆ? ಅದು ಸೀಸನ್ ಎಲ್ಲ ಸರ್, ಒಂದು ಗಿಡ ಮೊದಲು ಒಂದು 25-30 ಬಿಡ್ತು ಸಣ್ಣ ಸೋಸಿಲಿ, ಬತ್ತಕ್ಕೆ ಆವ್ರೇಜಿಂದ ಒಂದು ತಿಂಗಳಿಗೆ ಒಂದು 100-200 ಕಾಯಿ ಸಿಗ್ತದೆ ಒಂದು ಕುಯಿಲ್ಗೆ. ಎಲ್ಲಿ ಮಾರ್ತೀರಿ ಅದು ನಿಂಬೆ ಹಣ್ಣು? ಅದು ಕೇರ್ನಗರ, ಕೇರ್ನಗರ ಕೇರ್ಪೇಟೆ. ಇನ್ನು ಸ್ಥಳೀಯ ನಮ್ಮ ಸಂತೆ ಹೆಸರು ಅಂಗಡಿಗಳಿಗೆ ತಗೊಂಡೋಯ್ತಾರೆ, ಜಾಸ್ತಿ ಸಿಗ್ತದೆ ಕೇರ್ನಗರ ಕೇರ್ಪೇಟೆ. ಹೌದಾ? ಅಂದರೆ ಆದಾಯ ಇದೆ ನಿಂಬೆನಲ್ಲೂ ಸರ್? ನಿಂಬೆ ಅಂದರೆ ಮನೆ ಖರ್ಚು ಮಾಡ್ಕೊಳ್ತಾರೆ ಸರ್, ಸಾದ ಅವ್ರು ಖರ್ಚುಕೊಡ. ಹೌದಾ? ಕುಂಬಳ ಒಂದೊಂದ್ಸರಿ 10 ರೂಪಾಯಿ ಕೆ ಜಿ ಆಯ್ತದೆ, ಒಂದ್ಸರಿ ಒಂದು ಎಕರೆಗೆ 1 ಲಕ್ಷ ಹೊಡಿದ್ದೀವಿ. ಒಂದ್ಸರಿ ಒಂದು ಕಾರೊಂದು ಪೀರಿಯಡಲ್ಲಿ ಹಾಗೆ ಮರ ಹಾಕ್ಬಿಟ್ಟು 1 ರೂಪಾಯಿ, ಈ ವರ್ಷದಲ್ಲಿ 2 ರೂಪಾಯಿ 3 ರೂಪಾಯಿ ಕೊಟ್ಟ ಕೆ ಜಿಗೆ. ಅಂದರೆ ನನಗೆ ಹಸಿರಲ್ಲಿ ಗೊಬ್ಬರ ಹಾಕ್ಬೇಕು ಅದರಲ್ಲಿ ಅಲ್ವೇ, ತೆಂಗಿನ ಗಿಡಕ್ಕೆ. ಅಂದರೆ ತೆಂಗಿನ ಗಿಡದಲ್ಲಿ ಕುಂಬಳ ಬೆಳಿತೀರಿ, ಪ್ರತಿ ವರ್ಷ ಬೆಳಿತೀರಾ? ಅಂದರೆ ಹಾಂ, ಪ್ರತಿ ವರ್ಷ ಬೆಳಿತೀವಿ. ಯಾವಾಗಲೂ ಬೆಳಿತಿರ್ತೀರ ಕುಂಬಳ? ಯಾವತ್ತಾದ್ರೆ ಹೊರಸುಕೊಂಡ್ಸೆ ಕುಂಬಿ ಇದ್ದೇ ಇರ್ತದೆ. ಬೆಳಿತೀರ? ಈಗ ಬಟರ್ ಫ್ರೂಟ್ ಹಾಕಿದಿರಿ, ನಿಂಬೆ ಹಾಕಿದಿರಿ, ಆಮೇಲೆ ಬೇರೆ ಇನ್ನೂ ಏನೇನೇನು ಹೇಳಿದ್ರಿ ಗಿಡಗಳ? ಬೇರೆ ನಮ್ಮ ಮನೆ ಉಪಯೋಗಿರಲಿ ಅಂದ್ಬಿಟ್ಟು 6 ಕಸ ಮಾವಿನ ಗಿಡ ಕಸಿ ಕಟ್ಟರು, ಮಾವು 6 ಸಪೋಟ, ಅವೀಗೆಲ್ಲ ಕಾಯಿ ಬಿಡ್ತಾವೆ. ಅವೆಲ್ಲ ಎಲ್ಲವೇ ತೆಂಗಿನ ಗಿಡದಲ್ಲೇ? ತೆಂಗಿಡ ತೋಟದಲ್ಲ, ತೆಂಗಿಡದಲ್ಲಿ ಹಾಕೊಂಡಿದ್ದೆ, ಸಪ್ರೇಟ್ ಹತ್ಕೊಂಡಿಲ್ಲಿ. ಮಾವು ಬರೋದಿಲ್ಲ ಅಂತಾರೆ ತೆಂಗಿನ ತೋಟದೊಳಗೆ ಸಾ? ಈಗ 2 ತಿಂಗಳ ಮೊದಲು ಬಿಸಿಲು 12 ಗಂಟೆ ಹೋದ್ರೆ ಬಿಸಿಲು ಬೀಳ್ಬೇಕು 4 ಗಂಟೆ ಅಂತ ತೋ, ಸ್ವಲ್ಪ ಫಸಲು ಇಳುವರಿ ಕಮ್ಮಿ ಆಯ್ತದಂತೆ ಹೇಳಿದ್ರು ತೋಟಕ್ಕೆ, ಸ್ವಲ್ಪ ಕಮ್ಮಿ ಆಯ್ತದೆ. ಏನು ತಪ್ಪೇನು ಹಾಕಲ್ಲ ಕಣ್ರಿ, ಅದನ್ನು ಮನೆ ಮಡಿಗೆ ಹಾಕೊಳ್ಳಿ, ವಾಣಿಜ್ಯ ಬೆಳೆಗೆ ದುಡಿತಿಗೆ ಹಾಕೊಳ್ಳಿ, ಬಟ್ರು ಪುಟ್ಟು ಒಳ್ಳೆ ದುಡ್ಡು ಆಯ್ತದೆ ಮುಂದೆ ನಿಮಗೆ ಅಂತ ಹಾಕಿದ್ರು. ಅದನ್ನು 4 ಗಿಡ ಹಾಕಿದ್ದೀನಿ, 6 ಗಿಡ ಅವ. ಅಲ್ಲಿ ಕಿತ್ತಲೆ ಹಣ್ಣು ಕಾಯಿ ಬಿಡ್ತಾವೆ ಇವರು ಸರ್, ಕೊಡಗಿನಲ್ಲಿ ಬೆಳೆಯೋದು. ಅದಕ್ಕಿಂತ ಸರ್ ಕಾಫಿ ಚೆನ್ನಾಗಿ ಬೆಳೀತದೆ ಸರ್, ನಮ್ಮ ಇದರಲ್ಲಿ ತೋಟದಲ್ಲಿ ಕಾಫಿ ಮೆಣಸು. ಅಲ್ಲಿ ಮೆಣಸು ಹಬ್ಬಿಸ್ತಾ ಇದ್ದೀನಿ, ಒಂದು 200 ಗುಣಿ ಹಂಪಿಸಿದ್ದೀನಿ. ಅದು ನಾನೇ ಪ್ಯಾಕೆಟ್ ಮುಡ್ಕೊತೀನಿ ಹಮ್ಮ ತಂದು. ಹೆಂಗೆ ಮಾಡ್ಕೊಂತೀರಿ ಹೇಳಿ? ನಾವು ಕೊಡಗಿನಲ್ಲಿ ತೊಗೊಳ್ತೀವಲ್ಲ ನಮ್ಮ ನಂಟರು, ಅವರಲ್ಲಿ ಅವರು ಕೊಡಗಿನ ಬಳ್ಳಿ ಯಾವ ರೀತಿ ಮೆಣಸು ಬಳ್ಳಿ ಯಾವ ಬಳ್ಳಿ ತೊಗೊಳ್ಬೇಕು ತೋರ್ಕೊಡ್ತಾರೆ ಅಂತ ಕಟ್ ಮಾಡಿ ತಂದ್ಬಿಡ್ತೀವಿ. ತಂದು ಮಾಡಿ 2 ಕಣ್ಗೊಂದ್ಸರಿ ಕಟ್ ಮಾಡ್ಕೋತೀವಿ. ಪ್ಯಾಕೆಟ್ ಕಣದು ಮರಳು ಮಿಸತ್ತೆ ಕೆಂಪಣ್ಣಾಗಬೇಕು, ಅದಕ್ಕೆ ಸ್ವಲ್ಪ ಬೇವಿನಿಂಡಿ, ಸ್ವಲ್ಪ ಬೇವಿನಿಂಡಿ ಅದು ಕೊಟ್ಟರೆ ಒಳ್ಳೇದು. ಒಂದಿಷ್ಟ ಪ್ಲೋರೇಟ್ ಹಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮನೆ ಗೊಬ್ಬರ ಮಿಕ್ಸ್ ಮಾಡಿ ಪ್ಯಾಕೆಟ್ ತುಂಬ್ತೀವಿ. ಪ್ಯಾಕೆಟ್ ತುಂಬಿಟ್ಟು ಆ ಸೊಸಿನ ಮೆಣಸನ್ನು ಹಮ್ಮಿರ್ತಲ್ಲ ಕಡ್ಡಿ 2 ಗಿಡಗಳು ಕಟ್ ಮಾಡ್ತೀವಿ ಇಷ್ಟೊತ್ತಿಗೆ. ಅದು ನೆಟ್ಬಿಟ್ಟು ಒಂದು ನೆರಳು ಪ್ರದೇಶ ಇಟ್ಬಿಟ್ಟು ಆಗಾಗ ಹದವಾಗಿ ನೀರು ಹಾಕೊಳ್ಳೋದು. ಒಂದು ತಿಂಗಳಿಗೆ ಕುಡಿ ಹೊಡಿತದೆ, ಈ ಕಾಲದ ಚೆಂದ ಜಲ್ದಿ ಹೊಡಿತದೆ. ಒಂದು 2-3 ತಿಂಗಳು ಕಳೆದರೆ ಒಂದು ಗಾಡಿ ಅಷ್ಟು ಹಬ್ಬುತ್ತದೆ. ಆಮೇಲೆ 1 ವರ್ಷ ಗಂಟೆ ಬಿಟ್ಕೋತೀವಿ ಬೇಕಾದ್ರೆ. ಇಲ್ಲ, ಒಂದು ಅಡಿ ಹಬ್ಬದ ಮೇಲೆ ಈ ಜೂನ್ ಜುಲೈ ತಿಂಗಳಲ್ಲಿ ತಂಪಾದ ವಾತಾವರಣ ನೋಡಿ ಆಗ ಅಡಿಕೆ ಮರದ ಪಕ್ಕದ ಕೆರೆದು ಇಷ್ಟ ಆಗಿ ಒಂದು ಅಡಿ ಗುಂಡು ಬಿಟ್ಟು ನೆಟ್ಬಿಟ್ರೆ ಅದು ಅಡಿಕೆ ಮರಕ್ಕೆ ಹಬ್ಬಿಕೊಂಡು ಹೋಗ್ತದೆ. ಅಡಿಕೆ ಮರಕ್ಕೆ ಹಬ್ಬಿಸ್ತೀರ? ತೆಂಗಿನ ಮರಕ್ಕಿಲ್ಲ. ಇಲ್ಲ, ತೆಂಗಿನ ಮರಕ್ಕೆ ಅಂದರೆ ಕಾಯಿ ಕಿಡುತ್ತಾರೆ ಸರ್, ಕಾಯಿ ಬಿಡ್ತದೆ, ಅದು ಏನು ಕೆಳಗೆ ಬಿದ್ದೈತದೆ. ಅಡಿಕೆನೂ ಕೆಡುತ್ತಾರಲ್ಲ? ಎಲ್ಲಿ ಅಡಿಕೆನೂ? ಅಡಿಕೆ ಅಂದರೆ ಸೋಂಗ್ ಬಿಳಕಿಲ್ಲ ಅದು, ಅದ್ರ ಭಾರ ಏನಿಲ್ಲ. ಅವ್ರ ಅಡಿಕೆ ಕಿಡಿದ್ರೆ ಅಷ್ಟು ದೂರ ಬಿಡ್ತಾವೆ, ಅಷ್ಟು ಗೊಂಜೊಂಪೋಗಿ ಅಷ್ಟು ವೇಸ್ಟ್ ಹಾಕಿಲ್ಲ. ವಿಳ್ಯದೆಲ್ಲ ಬೆಳೆದಿಲ್ವಾ ನೀವು? ವಿಳ್ಯದೆಲ್ಲ ಹಾಕಿದ್ದೀನಿ. ಹೌದಾ? ನಾನೀಗ ಅವ್ರು ಸಾಧನ ಮಾಡ್ತಾ ಸಮ ಕೃಷಿ ಮಾಡ್ತಾ ಇದ್ದೀನಿ ಈಗ. ಅದೊಂದು 150 ಗುಣಿ ಹಾಕಿದ್ದೀನಿ. ಅದು ಎಲ್ಲ ಹಮ್ತಾ ಇದೆ. ಅದೆಲ್ಲಿಂದ ತಗೊಂಬಂದ್ರಿ ವಿಳ್ಯದಲ್ಲಿ? ಅದ ನಮ್ಮ ಲೋಕಲ್, ನಮ್ಮಲ್ಲೆಲ್ಲ ಐತಿ. ಬಿಳಿ ಅಲಿಯ ಇಲ್ಲ, ಮಾಮೂಲಿ ನಮ್ಮ ಲೋಕಲ್ ಎಲೆ. ಈಗೆಲ್ಲ ಮೈಸೂರಲ್ಲೇ ಹಾಕಿ ಅಂತ ಹೇಳ್ತಾವ್ರೆ, ಇದೆಲ್ಲ ಫಾರಂ ನೆಲೆ ಫಾರಂ ಇದ್ದೇ ಏನು ತಗೊಂಡು ಹಮ್ ಕೊಡ್ತಾರಂತೆ. ಅತ್ತಂದು ಹಾಕ ಮಾಡಿದ್ದೀನಿ. ಅದನ್ನು ಅಡಿಕೆಗೆ ಹಬ್ಸಿರೋದು? ಅಡಿಕೆಗೆ. ಹೌದಾ? ಮೆಣಸು ಪೂರ್ತಿ ಹಾಕ್ಬೇಕು ಅಂತ ಮಾಡಿದ್ದೀನಿ ಸರ್, 1 ಎಕರೆಗೂ ಅಲ್ಲ, 700 ಗಿಡಕ್ಕೂ ಹಾಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಕ್ಕಳ ಖರ್ಚು ಸಿಕ್ಕಾಬಿಟ್ಟು ನಮ್ಮ ಓದಬೇಕಾದ್ರೆ ಒಂದು 2 ಕಳೀಲಿ, ದಿವಸದಲ್ಲಿ ಹಾಕಂತೀರಿ ಮರ ಬಲೀಲಿ, ಬಲ್ತಿರಿ ಹಮ್ ಅಂಡ್ತ ಚೆನ್ನಾಗಿ ಅಂತ ಹೇಳಿದ್ರು. ಮುಂದೆ ಸರಿ ಎಷ್ಟು ಬಂದು ಹಾಕ್ಬಿಡ್ತೀನಿ ಸರ್. ಹೌದಾ? ಮೆಣಸು ಐತಿ ಈಗ 100 ಗುಣಿ, ಅಲ್ಲಿ 100 ವಿಳ್ಯದೆಲ್ಲ ಅನ್ನೋದೆ. ಒಟ್ಟು ಸಮಗ್ರವೂ ಎಲ್ಲ ಮಾಡ್ಕೊಂಡಿದ್ದೆ ಸರ್. ನಿಮ್ಮ ಮೀಸು ಎಲ್ಲ ಬಂದು ನೋಡೋರು ತೋಟವ. ಹೌದಾ? ಬೆಲ್ಲ ಪ್ರತಿಯೊಬ್ಬರು ಬಂದಿದ್ರು, ಆಗಲೇ ಅದು ಸಮ ಕೃಷಿ ಶ್ರೇಷ್ಠ ರೈತ ಪ್ರಶಸ್ತಿ ಕೊಟ್ಟರು ನನಗೆ. ಈಗ ವಿಳ್ಯದೆಲೆ ಹಾಕಿದಿರಲ್ಲ, ಅದು ಆದಾಯ ಇದೆಯಾ ಅಂತ ಅನ್ಸುತ್ತೆ ನಿಮಗೆ ಸಾ? ಅದು ಒಂದು ಉತ್ತಮವಾದ ಖರ್ಚು, ದುಡಿತ ಹಾಕೊಂಡ್ರೆ ಜಾಸ್ತಿ ಹಾಕೊಂಡ್ರೆ ಒಳ್ಳೆ ದುಡ್ಡು ಆಯ್ತು ಬಿಡಿ. ಅದು ತೋಟದ ಲೆಕ್ಕ ನೋಡ್ಕೋತಾರೆ, 1 ಎಕರೆ ಎಲ್ಲ ಅಂದ್ರೆ 1 ಲಕ್ಷದ ಮೇಲೆ ದುಡ್ಡು ಆಯ್ತು ಸರ್. 2 ಲಕ್ಷ ದುಡ್ಡು ಮಾಡ್ಬೋದು ಅದರಲ್ಲಿ, ಒಳ್ಳೆ ಆದಾಯ ಇದೆ. ಆಮೇಲೆ ಅಡಕೆ ಗಿಡಕ್ಕೆ ಏನು ಇಟ್ಟಾಗೋದಿಲ್ಲ, ಏನು ಮನೆಗೆ ಹೋಗಿ ಬೀಳ್ತಾ ಇರ್ತದೆ, ಬೇರ್ ಕೆಟ್ಟು ಮಾಡ್ಬೇಕು ಅಂತ ಏನಿಲ್ಲ, ಮನೆಗೆ ಹೋಗಿ ಬೀಳ್ತಾ ಇರ್ತದೆ, ಅಡಕೆ ಗಿಡ ಚೆನ್ನಾಗಿರ್ತವೆ. ಆಮೇಲೆ ಕೋಕೋ, ಕೋಕೋ ಸರಿ ಇಲ್ಲ, ಕಾಫಿ, ಕಾಫಿ ಚೆನ್ನಾಗಿ ಫಲ ಬಿಡ್ತದೆ ನಮ್ಮ ಏರಿಯಾದಲ್ಲಿ. ಸರಿ ಇಲ್ಲ ಸಾ, ನಮ್ಮ ಕಡೆ ಹಾಕವ್ರೆ ಕೆಲ ಕೋಕೋ ನೋಡು ಅಂತ ಹೇಳ್ತಾವ್ರೆ. ಆ ಕೋಕೋ ನೋಡಿದಲ್ಲಿ ಸುಮಾರು 4-5 ಜಂಪ್ ಅಡಕೆ ಬಿಡ್ತಾರೆ, ಒಂದೊಂದು ಜಂಪಿಗೆ ಬಂದವೆ. ಹೌದು. ಆಮೇಲೆ ಮೊದಲು ಗೆಡ್ಡೆ ಎಷ್ಟು ಕಾತ್ರ ಇದ್ದು ಅಡಕೆ ಮರ, ಏಕಂಡ್ ಮರ ಅಲ್ಲಿ ಚಿಕ್ಕ ಸೈಜ್ ಆಗಲಿ ಸುಳ್ಳು ಕೂಡ ಆಯ್ತಾವೆ. ಅಂದರೆ ಚೆನ್ನಾಗಿ ತಿಂಡಿ ಕೊಡ್ಬೇಕು ಎರಡು ತಿಂಡಿ ಅಂದರೆ ಸಹ. ಇನ್ನು ಮೆಣಸು ಮತ್ತು ಇದ್ದದ್ದು ನೋಡಿ, ನಮ್ಮ ಕಾಫಿ ಇದು ಹಾಕಿದ್ರೆ ಏನು ತಪ್ಪ ಕಿಲೋ ಮರಕ್ಕೆ. ಕಾಫಿನೂ ಹಾಕಿದ್ರ ನೀವು? ಹಾಂ, ಕಾಫಿನ ಹಾಕಿದ್ದೀನಿ. ಅದನ್ನ ಅದು 60 ಗುಣಿ ಹಾಕಿದ್ದೀನಿ, ಒಗ್ಗ ಹಾಕಿದ್ದೀನಿ ಈಗ. ಹೌದು. ಒಂದು 500 ಗುಣಿ ಆಗೋಷ್ಟ. 60 ಗುಣಿಗೆ ಸುಮಾರು ಒಂದು 6 kg ಪಲ್ಸರ್ ಮಾಡಿದ ಕ್ಯೂಚರ್ ಹಣ್ಣನ್ನು ಕ್ಯೂಚರ್ ಮಾಡ್ತೀವಿ, ಅದೊಂದು 8 kg ಆಗಿತ್ತು. 8 kg ಒಂದು ಕೆಜಿ ಅರ್ಧ ಕೆಜಿ ಕಾಫಿ ಪುಡಿ ಕೊಡ್ತಾರೆ, ಮಡಿಕೊಂಡು ಕೊಡ್ತಾರೆ. ಮೆಣಸು ಸಹ 9 ಬಳ್ಳಿ ಬಿಟ್ಟವು ಈಗ 4 ವರ್ಷದಿಂದ ಈಚೆಗೆ. ಈ ವರ್ಷ 8,000 ರೂಪಾಯಿ ಅವನಿಗೆ ಕುಂಕುಂಡ ಸಾಗು, 9 ಬಳ್ಳಿಯ ಅವನೇ ಹತ್ತು ಕುಯ್ಕೊಂಡ ಎಣ್ಣೆ ಹಾಕ್ಕೊಂಡು ನಮ್ಗೆ 8,000 ಕೊಟ್ಟ. ನೋಡಿದ್ರ ಪುಕ್ಷಟ್ಟೆ ಆದಾಯ ಸಹ, ಅಡ್ಕೆ ಮರ ಸಾಕಲ್ಲ ಸಹ. ಅದು ಮಾಡ್ಬಿಟ್ರೆ ನಾನು ಹೇಳಿದ್ ನನಗೊಂದು ಮನಸ್ಸಿರೋದು ಸಹ, ನಮ್ಮ ಹಳ್ಳಿ ನೋಡ್ತಾವ್ರಲ್ಲ, ನೋಡಿದ್ರಲ್ಲ ಒಂದು ಎಕರೆ ತಗೊಳ. ಅವ್ರು ಹೇಳ್ದೆ ನಿಮ್ಮ ಕೃಷಿ ಇಲಾಖೆಯವ್ರು ಬಂದಿರ ಹಂಗೆ ನಮ್ಮೋನ್ ಅಂತ ಅಂದರೆ ಕ್ಲೀನಾಗಿ ಕಾಪಾಡ್ಕೊಂಡು ಎಲ್ಲ ಬೆಳೆ ಬಂದರೆ ನಿವ್ವಳ ಆದಾಯ ಬರ್ತಕ್ಕಂಥ 10 lakh ಆದಾಯ ಸಿಗ್ತೀನಿ ನಿಮ್ಮ ತೋಟದಲ್ಲಿ. ನಮ್ಮ ಅಮ್ಮಗಿದ್ದು ಗೊತ್ತಾವನಲ್ಲ, ಏ ಮಗು ನೀನು ಇಂಜಿನ್ ಓದ್ತಿಯಲ್ಲೋ, ಇಂಜಿನ್ಗಿಂತ ಹೆಚ್ಚಾಯ್ತಕ್ಕಂಥ ತಾತನ ಜೊತೆ ಸಾವಯವ ಕೃಷಿ ಮಾಡು, ಮಾತ್ರ ಸೇಮ್ ಜಾಸ್ತಿ ಹಾಕ್ಬಿಡ, ಮಾಡಪ್ಪ ನೀನು ಕಲ್ತ್ಕೊಳ್ಳೋ. ನೀವು ಅದೇ ಕೃಷಿ ಮಾಡ್ತಿರೋದ ಸಾವಯವ? ಹ್ಞೂ, ಮತ್ತೆ ಅದೇ ಮಂತ್ರಿ ನಾನು ಅದರಿಂದೇ ಹೇಳ್ಕೊಡೋದು ನಾನು ಜನಗಳಿಗೆಲ್ಲ. ಸಾವಯವ ಅಂದರೆ ಏನು ಮಾಡ್ತೀರಿ? ನಾ ಹೆಚ್ಚಿಗೆ ಸಾವಯವ ಕೃಷಿ ಅಂದರೆ ಈಗ ಅಮ್ಮ ಜೀವಾಮೃತ ಮಾಡ್ಕೋತೀನಿ, ಅದೆಲ್ಲ 7-8 ವರ್ಷದಾಗ ಕಲ್ತ್ಕೊಂಡಿದ್ದೆ. 3 ತಿಂಗಳ ಸರಿ ಹಾಕೋತೀನಿ, ಬಯೋಡೈಜೆಸ್ಟ್ ಮಾಡ್ಕೋತೀನಿ 2 ರೂಮೇ, ಒಂದು 200-250 ನೀರಿನ ನೀರು ತುಂಬಿಡ್ತೀನಿ, ಅಲ್ಲ 100 ಲೀಟ್ರ್. ಅದಕ್ಕೆ ಸೊಪ್ಪ ನೋಡಿ, ಯಾವ ಹೆಸರೇ ಸೊಪ್ಪಲ್ಲಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ಈ ಎಕ್ಕ ಸೊಪ್ಪು ಅದ್ರ ಜಲ್ದಿ ಕೊಳ್ತೋಯ್ತದೆ. ಅದೇ ಜೊತೆಗೆ ಯಾವ ಸೊಪ್ಪಾದ್ರೂ ಹಾಕ್ಬೋದು, ಕೊಳೆ ಹಾಕ್ಬೋದು. 20 ದಿವಸ ಹಿಂಗೆ ಕೆತ್ಕೆ ಅಂತ ಕೊಳೆ ಹಾಕ್ಬಿಡೋದು. 20 ದಿವಸ ಬರೀ ಕಡ್ಡಿ ಉಳ್ಕೊತದೆ ಅಷ್ಟೇ, ಎಲ್ಲ ಕಳ್ತ್ಬಿಟ್ಟು ಹಸರಾಗ್ಬಿಟ್ಟು ನೀರೆಲ್ಲ. ಅದನ್ನು ಏನು ಮಾಡ್ತೀನಿ, ಒಂದು ಬಕೆಟ್ಗೆ ನೀರು ತುಂಬಿಕೊಂಡು ಅದಕ್ಕೆ ಆ ಡಬ್ಬಲ್ ನೀರು ಹಾಕ್ಕೊಳ್ಳೋದು. ನೀರು ಗದ್ದೆ ತೋಟ ತುಂಬ ಹಸಿರು ತೊಡಿ ನೀರಾಯಿಸಿದಾಗ ಹಸಿರ್ತದಲ್ಲ, ಒಂದು ಗಿಡಕ್ಕೊಂದು ಲೀಟ್ರ್ ಸುತ್ತ ಹೋಯ್ಕೊಂಡು ಹೋಗೋದು. ಮಿಕ್ಕ ಮೇಲೆ ಎಲೆ ಮೇಲೆ ಚುಂಬಿಸ್ಬೇಕಾರೆ ಅದು. ಆಯಿತು. ಪುನಃ ಒಂದು ಗಿಡಕ್ಕೆ ಒಂದು 200 liter 200 ಗಿಡಕ್ಕೆ ಆಯ್ತದೆ. ಪುನಃ 12 ಡ್ರಮ್ ಕೊಳಿರ್ತದೆ ತಗೊಳ್ಳೋದು, ಒಂದು ಗಿಡಕ್ಕೊಂದು ಲೀಟ್ರು ಹಸಿ ಇರೋಗಿ ಹಾಕ್ಕೊಂಡು ಹೋಗೋದು. ಆಯಿತು. ಅದು ಬಿಟ್ಟರೆ ಇನ್ನೇನಾಗ್ತಿರಿ? ಅದು ಬಿಟ್ಟರೆ ಬಯೋ ಡೈಜೆಸ್ಟು, ಜೀವಾಮೃತ. ಜೀವಾಮೃತ ಎರಡೇನಾ? ಎರಡು. ಇನ್ನು ಹಸಿರೆಲ್ಲ ಗೊಬ್ಬರ, ಮನೆ ಗೊಬ್ಬರ. ಆಮೇಲೆ ಹೊದಿಕೆ ಪದ್ಧತಿ ನಾವು ಮಾಡ್ತಾರೆ ಈಗ ಅಡಿಕೆ ತೋಟದಲ್ಲಿ. ಹೊದಿಕೆ ಪದ್ಧತಿ ಅದನ್ನು ನಾನು ಹೇಳ್ಕೊಟ್ಟಿದ್ರು 400 ಸ್ಥಳೀಯ. ಈಗ ಒಂದು ಎಕರೆ ಅಡಿಕೆ ತೋಟದಲ್ಲ, ಈಗ 10 ಗುಂಟೆ ಮಾಡಿದ್ದೀನಿ. 10 ಗುಂಟೆ ಒರೆಸ್ಕೊಂಡೆ, ಎಷ್ಟು ಅಡಿಕೆ ಕೆಲಸಕ್ಕೆ ಯಾವ್ಯಾವ ಸುಪ್ಪಿಳ್ಳಿ ಆ 10 ಗುಂಟೆಗೆ ಹಾಕ್ತಾ ಇರ್ತಂಗೆ ಹಸ್ತಾ ಇರ್ತೀನಿ ತಗೊಂಡೋಗಿ. ಒಂದು ವರ್ಷ ಅದಕ್ಕೆ ಗದ್ದೆ ತುಂಬ ಹೋಯ್ತದೆ. ಆಮೇಲೆ ಯಾವ ಸೊಪ್ಪ ಮರ, ಯಾರು ಮರ ಕಡಿಲಿ, ಹಂಗೆ ಮರ ಸಾವಿರ್ತಾರೆ ನೋಡಿ, ಸಾವಿರ ಅಂತಂದು ಅದಕ್ಕೆ ಆ ಗದ್ದೆ ಹುಡುಕ್ತೀವಿ ಸೊಪ್ಪೆ. ಅಂದ್ವಿ ಎಲ್ಲ ಉದ್ರೋದ ಮೇಲೆ ಎಲ್ಲ ಪುಟ್ಕೋದ್ರೆ ಆಯ್ತಾ, ಸೊಪ್ಪಿಗೆ ಸೌದೆಗೆ ಆಯ್ತವೆ. ಸೋಗ ಮತ್ತೆ ಎಲ್ಲ ಕಡಿದೆ ಕಡಿದೆ ಗದ್ದೆ ಹಣ್ತಾಳೆ, ಒಂದು ವರ್ಷಕ್ಕೆ ಕವರ್ ಆಗುತ್ತದೆ ಗದ್ದೆ. ಅಂದರೆ ಕವ್ ಹಾಸ್ದಂಗೆಲ್ಲ ಮತ್ತೆ ಎತ್ತರ ಬೆಳೀತದೆ. ಇನ್ನು ಮುಂದೆ ವರ್ಷಕ್ಕೆ ಇನ್ನು ಹತ್ಕೊಂಡು ಹಾಕ್ತೇನೆ ಅಲ್ಲೇ ಪಕ್ಕದಲ್ಲಿ. ಏನು ಅನುಕೂಲ ಹಂಗೆ ಮಾಡೋದ್ರಿಂದ ಹೊದಿಕೆ ಬತ್ತಿತ್ತು ಅಂತ ಕರೆಕ್ಟ್ ನೋಡಿ, ಮಣ್ಣು ಫಲವತ್ತತೆ ಹೆಚ್ಚಾಯ್ತದೆ. ಆಮೇಲೆ ಆ ಹೊದಿಕೆ ತೆಗೆದು ನೋಡಿ, ಮನೆಗೊಬ್ರು ಹಾಕಂಗಿಲ್ಲ ಸಹ. ಯಾಕೆ ಕೆದಕ್ಬಿಟ್ಟು ಹಿಂಗೆ ಕೇಳಿದ್ರೆ ಬರೀ ಎರವಳಿ ಮುಂತೆ ಹಾಕಿರ್ತವೆ. ಈ ಜೂನ್ ತಿಂಗಳೀಗ ಎರವಳು ಮರಿ ತಂದು ಬಿಡು ಅಂತಾರೆ, ಅದು ಬಿಟ್ಟು ಇನ್ನೂ ಒಳ್ಳೇದೇ. ಈ ಎಲ್ಲ ಕೊಳೆತ ನೋಡಿ, ಕೆತ್ಕೆ ನೋಡಿ ಪೂರ್ತಿ ಎರೆಹುಳ. ಆಮೇಲೆ ನೋಡಿ ಎರಡು ನಿಕ್ಕಿ ಮೇಲೆ ಕಡ್ದಿರ್ತವೆ, ಅದೇ ಎರಡು ತೊಳ್ಕೊ, ಅದೇ ಎರಡು ನಿಕ್ಕಿ ಎರೆಹುಳಿಗೆ ಔಷಧಿ, ಅದು ಎರಳಿಗೆ ಮೇವು ಇದ್ದಂಗೆ. ಅದು ತೋಟಕ್ಕೆ ನೀರು ಹೆಂಗೆ ಕೊಡ್ತೀರಿ? ತೋಟಕ್ಕೆ ಡ್ರಿಪ್ ಮಾಡಿದ್ರೆ? ಡ್ರಿಪ್ ಇಲ್ಲ ಸಾ, ಡ್ರಿಪ್ ಮಾಡೋಕೆ ಮಾಡ್ದೋ ಈಗ ಹಂಗೆ ನೀರು ಹಂಗೆ ನೀರು ಹಾಯಿಸ್ತೀವಿ. ಯಾಕೆ ನೀರು ಯಥೇಚ್ ಹೋಗದೆ ನೀರು ಅದೇ, ಅದೇ ನೀರು ಹಾಯಿಸ್ತೀವಿ. ಈಗ ಶುಂಠಿ ಅಂತ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ಈಗ ಸ್ಪ್ರಿಂಕ್ಲರ್ ಎಲ್ಲ ಸ್ಪ್ರಿಂಕ್ಲರ್ ಈಗ ಅಡಿಕೆ ತೋಟಕ್ಕೂ ಅದನ್ನೇ ಮಾಡ್ಕೊಂಡು ಮಾಡಿದ್ದೀವಿ. ಮನೇಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟ್ರು, ಟಿಲ್ಲರ್ ಏನಾದ್ರು? ಟಿಲ್ಲರ್, ಟಿಲ್ಲರ್ ಅದೇ. ಅಪ್ಪವರು ಬಿಟ್ಟರು, ಮೊದಲು ಒಂದು ಟಿಲ್ಲರ್ ಇತ್ತು ದೊಡ್ಡದು, ಇನ್ನು ಟ್ಯಾಕ್ಟ್ರ್ ಉಳಿಸೋ ಟ್ಯಾಕ್ಟ್ರ್ ಇನ್ನೂ ಮಾಡ್ಕೊಂಡಿಲ್ಲ ನಾವು, ಉಳಿಸ್ಕೋತೀವಿ. ಇಪ್ಪವರು ಬಿಟ್ಟರು ಅಡಿಕೆ ಸುತ್ತ ಉಳೋದು, ಸಣ್ಣ ಪುಟ್ಟ ಕೆಲಸ ಮಾಡ್ಕೋತೀವಿ. This message is from UNESCO in collaboration with Akashvani. Climate and equality. Climate change worsens global inequality. Vulnerability to climate risks is shaped by income, gender, age, education, and health. Wealthier nations and individuals can adapt more easily, while poorer communities, often least responsible, face the brunt of impacts. Within countries, mechanisms like social housing, public health care, and disaster preparedness help protect the most vulnerable. Globally, equitable climate finance and fair resource sharing are vital to preventing deepening inequality. Here is an interesting insight. The richest 1% of the population owns 43% of global wealth. ಪರವಾಗಿಲ್ಲ ವ್ಯವಸಾಯ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ರಿ. ಚಿಕ್ಕ ವಯಸ್ಸಂತ ಅಲ್ಲ, ಹೊಸ ಪದ್ಧತಿಯಲ್ಲಿ ಮಾಡಿ ಬುದ್ಧು ಅಂತ ಕೇಳಿ ಮಾಡ್ಬೇಕು ಸರ್. ಆಮೇಲೆ ಸಮಗ್ರ ಕೃಷಿ ಮಾಡಬೇಕು. ಸಮಗ್ರ ಅಂದ್ರೆ ಬರೀ ಬರೀ ಆರ್ಕೆ ತಿಂಗಳಲ್ಲಿ ಹಾಕಿಲ್ಲ, ಕುರಿ ಒಂದು ಕುಳಿ ಕೋಳಿ ಸಾಕತ್ತೆ ಒಂದು ಇರಬೇಕು. ಸ್ವಲ್ಪ ದುಡ್ಡು ಆಗಾಗ ತಿಂಗಳಿಗೆ 8 ದಿವಸ ಬತ್ತಾ ಇರಬೇಕು, ಸಣ್ಣ ಪುಟ್ಟ ಮನೆ ಖರ್ಚು ಕಾಯ್ತಾ ಇರಬೇಕು. ಅವೆಲ್ಲ